ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50. ಕೃಷಿ ರಂಗ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿ, ಸಂಸ್ಕೃತ ಸಾಹಿತ್ಯದಲ್ಲಿ ಕೃಷಿಯ ಉಲ್ಲೇಖ. ಈ ಕುರಿತು ಮೈಸೂರಿನ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದ ಸಂಶೋಧನಾ ಸಹಾಯಕರಾದ ಡಾಕ್ಟರ್ ದಿಡಗಿ ವಂಶೀಕೃಷ್ಣ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಡಾಕ್ಟರ್ ವಂಶೀಕೃಷ್ಣ ಅವರೇ, ನಮಸ್ಕಾರ. ನಮಸ್ಕಾರ. ಸಂಸ್ಕೃತ ಸಾಹಿತ್ಯದಲ್ಲಿ ಕೃಷಿಯ ಬಗೆಗಿನ ಉಲ್ಲೇಖಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿವರಗಳನ್ನು ನೀಡಿ ಡಾಕ್ಟರ್. ಖಂಡಿತ. ನಾವು ಹಿಂದಿನ ಭಾಗದಲ್ಲಿ ಸೀತಾಧ್ಯಕ್ಷನ ಜವಾಬ್ದಾರಿಗಳೇನೇನು ಅಂತ ತಿಳ್ಕೊಂಡ್ವಿ. ಆದರೆ ಕೃಷಿ ಮಾಡುವಂಥ ಜನ ಅವರು ಮಾಡಿದಂಥ ಕೃಷಿಗೆ ಆ ರಾಜ್ಯವನ್ನು ನಡೆಸ್ತಾ ಇರುವಂತಹ ಪಾಲಿಸ್ತಾ ಇರುವಂತಹ ರಾಜನಿಗೆ ಏನೇನು ತೆರಿಗೆ ಕೊಡಬೇಕು ಅನ್ನೋ ವಿಚಾರ ಇಲ್ಲಿ ಮೊದಲನೇ ಭಾಗ ಆಗತ್ತೆ ಇದು. ಯಾಕೆಂದರೆ ಇವರು ಕೊಡುವಂಥ ತೆರಿಗೆಯಿಂದನೇ ರಾಜನ ಕೋಶ ತುಂಬಿ ಮುಂದಿನ ಕಾಲದಲ್ಲಿ ಯಾವಾಗಾದರೂ ಅದರಲ್ಲಿ ಬರ ಅನ್ನುವಂಥ ಕಾಲ ಬಂದಾಗ ಆ ಕಾಲದಲ್ಲಿ ಈ ಕೋಶವೇ ಅವರಿಗೆ ಸಹಕಾರಿಯಾಗ್ತದೆ. ಆದ್ದರಿಂದ ಇವರು ಕೊಡುವಂತಹ ತೆರಿಗೆ ಪ್ರಮುಖವಾದ ಪಾತ್ರ ವಹಿಸ್ತದೆ ಅಂತ ಹೇಳಲಿಕ್ಕೆ ಇಲ್ಲಿ ಒಂದು ವಿಷಯ ಇದೆ. ಅದೇನು ಅಂದರೆ, ಸೀತಾಧ್ಯಕ್ಷನೇ ಈ ಕೃಷಿಕರ ಹತ್ರ ತೆರಿಗೆ ತಗೊಳ್ಬೇಕು, ಅದು ಅವನೇ ನಿಶ್ಚಯ ಮಾಡಬೇಕು ಯಾರ ಹತ್ರ ಎಷ್ಟು ತೆರಿಗೆ ತಗೊಳ್ಬೇಕು ಅಂತ. ಆದರೆ ಇಷ್ಟೇ ಅಂದರೆ ಇಂಥವ್ರ ಹತ್ರ ಇಷ್ಟು ತೆರಿಗೆ ತಗೊಳ್ಬೇಕು ಅನ್ನೋದು ರಾಜ ನಿಶ್ಚಯ ಮಾಡಿರ್ತಾನೆ. ಅಂದರೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಹೇಳುವಂಥ ಪ್ರಕಾರ ರಾಜನು ನಿಶ್ಚಯ ಮಾಡಿರ್ತಾನೆ. ಆ ನಿಶ್ಚಯವಾದ ತೆರಿಗೆಯನ್ನು ಯಾರ ಮೇಲೆ ವಿಧಿಸಬೇಕು ಅನ್ನೋದು ಸೀತಾಧ್ಯಕ್ಷನ ಜವಾಬ್ದಾರಿ. ಅದರಲ್ಲಿ ಅವರಿಗೆ ಹೊರೆಯಾಗದಂತೆ ಮಳೆ ಆಶ್ರಿತರಾದಂತಹ ಕೃಷಿಕರು ಯಾರ್ಯಾರು ಇರ್ತಾರೆ ಅವ್ರ ಹತ್ರ ಐದನೇ ಒಂದು ಭಾಗದ ಅವರ ಲಾಭದ ತೆರಿಗೆಯನ್ನು ತಗೊಳ್ಬೇಕು ಅಂತ ಹೇಳ್ತಾರೆ. ಜೊತೆಗೆ ಈ ನದಿ, ಸರೋವರ, ಕೆರೆ, ಬಾವಿ ಇತ್ಯಾದಿಗಳಿಂದ ನೀರನ್ನು ಯಂತ್ರಗಳ ಮೂಲಕ ತಗೊಂಡು ಕೃಷಿ ಮಾಡುವಂತಹ ಶ್ರೀಮಂತ ಕೃಷಿಕರೇನಿರ್ತಾರೆ ಅವ್ರ ಹತ್ರ ನಾಲ್ಕನೇ ಒಂದು ಭಾಗ ಅಂದರೆ 25% ಆಫ್ ದೇರ್ ಪ್ರಾಫಿಟ್ ತಗೊಳ್ಬೇಕು ಅಂತ ಹೇಳ್ತಾರೆ. ಈ ರೀತಿ ಎರಡು ವಿಭಾಗಗಳು ಮಾತ್ರ ಮಾಡಿ, ಅಂದರೆ ಈಗಲೂ ಕೂಡ ಯಂತ್ರದಿಂದ ನಡೆಯುವಂಥದ್ದು ಮತ್ತು ಮಳೆಯಾಶ್ರಿತ, ಇವೆರಡೇ ಇರೋದು. ಆಗಿನ ಕಾಲಕ್ಕೂ ಅದೇ ಎರಡಿದೆ, ಈಗಲೂ ಅದೇ ಇದೆ. ಅಂದರೆ ನಮ್ಮ ಪದ್ಧತಿ ಒಂದೇ, ಅದರ ಉಪಕರಣಗಳು ಬದಲಾಗಿರಬಹುದು, ಪದ್ಧತಿ ಮಾತ್ರ ಒಂದೇ ಇದೆ. ಭೂಮಿಯನ್ನು ಸೀಳಲೇಬೇಕು, ನೀರನ್ನು ಹಾಕಲೇಬೇಕು, ಬೀಜವನ್ನು ಬಿತ್ತಲೇಬೇಕು. ಇದು ಇಲ್ಲಿ ವಿಷಯ. ಜೊತೆಗೆ ಕೃಷಿಗೆ ನೀರಿನ ಅನುಕೂಲತೆಯನ್ನು ವರ್ಷ ಋತುವಲ್ಲಿ ಏನು ಮಳೆ ಆಗ್ತದೋ ಆ ಮಳೆಯ ನೀರನ್ನು ಕೃಷಿ ಹೊಂಡಕ್ಕೆ ಹರಿಸ್ಕೊಂಡು ಹೇಮಂತ ಮತ್ತು ಗ್ರೀಷ್ಮ ಋತುಗಳಲ್ಲಿ ಅಂದರೆ ವಸಂತ ಋತುವಿನಲ್ಲಿ ಬರುವಂತಹ ಒಣಗಿದ ಎಲೆಯ ಗೊಬ್ಬರ ಏನಾಗ್ತದೆ ಅದು ಮತ್ತು ವರ್ಷ ಋತುವಿನ ಶುದ್ಧ ನೀರಿನ ಹರಿವು ಏನಾಗ್ತದೆ ಇವೆರಡನ್ನು ಗಮನದಲ್ಲಿಟ್ಕೊಂಡು ಯಾವ ಬೆಳೆಗೆ ಆ ನೀರನ್ನು ಹರಿಸ್ಬೇಕು ಅನ್ನೋದನ್ನು ಕೃಷಕ ನಿಶ್ಚಯ ಮಾಡ್ಕೋಬೇಕು. ಇದರಲ್ಲಿ ಸೀತಾಧ್ಯಕ್ಷನ ಜವಾಬ್ದಾರಿ ಇರೋದಿಲ್ಲ. ಒಂದು ವೇಳೆ ಅವನ ಅವಾಂತರದಿಂದ ಏನಾದರೂ ಕೃಷಿಯ ಭೂಮಿಯ ಅಥವಾ ಅದರಿಂದ ಬರುವಂಥ ಫಲ ಹಾಳಾದರೆ ಅದಕ್ಕೆ ಕಾರಣ ಸಂಪೂರ್ಣ ಜವಾಬ್ದಾರಿ ಇವನೇ ಆಗ್ತಾನೆ, ಕೃಷಿಕನೇ ಆಗ್ತಾನೆ ಅಂತ ಇಲ್ಲಿ ವಿಷಯ ತಿಳಿಸ್ತಾರೆ. ಜೊತೆಗೆ ಬೆಳೆಯುವಂಥ ಪರಿಸರ ಹೇಗಿರಬೇಕು, ಕೃಷಿಯ ಪರಿಸರಗಳು ಹೇಗಿರಬೇಕು ಅಂತಂದರೆ ಗಾಳಿಯಿಂದ ನೀರಿನ ಹನಿಗಳು ಬೀಳುವಂತಹ ಪ್ರದೇಶ ಇರ್ತದೆ, ಅಂದರೆ ಹ್ಯುಮಿಡಿಟಿ ಏರಿಯಾಸ್ ಅಂತ ಹೇಳ್ತೀವಿ. ಆ ಪ್ರದೇಶಗಳಲ್ಲಿ ಕುಂಬಳಬಳ್ಳಿಗಳನ್ನು ಬೆಳೆದರೆ ತುಂಬ ಬೇಗ ಫಸಲು ಬರ್ತದೆ, ಒಳ್ಳೆ ಫಲ ಸಿಗ್ತದೆ ಅಂತ ಕೌಟಿಲ್ಯ ಹೇಳ್ತಾನೆ. ಜೊತೆಗೆ ಬಾವಿಯ ಸಮೀಪದಲ್ಲಿ ಬೆಳೆಯುವಂಥ ಬೆಳೆಗಳಿರೋದು ಮೂರೇ ಮೂರು, ಪಿಪ್ಪಲಿ, ದ್ರಾಕ್ಷಿ ಮತ್ತು ಕಬ್ಬು. ಇವು ಬಾವಿಗಳ ಸುತ್ತಮುತ್ತ ಬೆಳೆದರೆ ಒಳ್ಳೆ ಫಲ ಕೊಡ್ತದೆ ಅಂತ ಹೇಳ್ತಾರೆ. ಜೊತೆಗೆ ಸರೋವರ, ಕೆರೆಗಳು, ಬತ್ತಿ ಒದ್ದೆಯಾಗಿರುವಂಥ ಪ್ರದೇಶ ಇರುತ್ತೆ, ಆ ಪ್ರದೇಶಗಳಲ್ಲಿ ತರಕಾರಿ ಗೆಡ್ಡೆಗೆಣಸುಗಳನ್ನ ಬೆಳೆಸಬೇಕು. ಅದರ ನಂತರ ಹಸಿರು ಸಸ್ಯಗಳಲ್ಲಿ ಬೆಳೆಯುವಂತಹ ಬೆಳ್ಳುಳ್ಳಿ, ಲಾವಂಚ, ಹ್ರೀಬೇರ, ಪಿಂಡಾಲಕ ಇತ್ಯಾದಿ ಔಷಧಗಳನ್ನ ಬೆಳೆಸಬೇಕು ಅಂತ. ಇಲ್ಲಿ ನೋಡಿ, ಇದು ವಿಶೇಷ. ಇದು ಪ್ರತಿಯೊಂದು ಗದ್ದೆಯಲ್ಲೂ ಐದನೇ ಒಂದು ಭಾಗ ಔಷಧ ಸಸ್ಯಗಳನ್ನು ಬೆಳೆಸಲೇಬೇಕು ಅಂತ ನಿಯಮ ಕೌಟಿಲ್ಯನದು. ಯಾಕೆ ಅಂದರೆ ಹಿಂದಿನ ಕಾಲದಲ್ಲಿ ಈ ಕೆಮಿಕಲ್ ಫ್ಯಾಕ್ಟ್ರಿಗಳಾಗಲಿ ಮೆಡಿಸಿನ್ ಫ್ಯಾಕ್ಟ್ರಿಗಳಾಗಲಿ ಇರಲಿಲ್ಲ. ಅವರಿಗೆ ಔಷಧಿ ಏನು ಅಂದರೆ ಇವೇ ಕೃಷಿಯಲ್ಲಿ ಬರುವಂತಹ ಬೇರುಗಳಾಗಿರಬಹುದು, ಫಲಗಳಾಗಿರಬಹುದು, ಅಥವಾ ಇನ್ಯಾವುದೋ ಬೆಳೆಯಾಗಿರ್ಬೋದು, ಅದರಿಂದಲೇ ಔಷಧಿ ಮಾಡ್ಕೊಳ್ಬೇಕು. ಇವರು ಪ್ರತಿನಿತ್ಯ ಊಟ ಮಾಡಲಿಕ್ಕೆ ಏನು ಧಾನ್ಯ ಬೆಳ್ಕೊಳ್ಳುವಂತಹ ಅವಶ್ಯಕತೆ ಎಷ್ಟಿದೆಯೋ ಅಷ್ಟೇ ಅವಶ್ಯಕತೆ ಅದರ ಜೊತೆಗೆ ಐದನೇ ಒಂದು ಭಾಗದಲ್ಲಿ ಔಷಧಿ ಬೆಳೆಯುವಂಥ ಅವಶ್ಯಕತೆ ಇದೆ. ಅಂದರೆ ನಾವೀಗ ಒಂದು ಬ್ಯಾಲೆನ್ಸ್ ಶೀಟ್ ಮಾಡೋದಂತಾದರೆ ಈ ಟ್ಯಾಕ್ಸ್ ವಿಚಾರದಲ್ಲಿ ಅವರ ಗದ್ದೆಯಲ್ಲಿ 21% ಔಷಧಿಗೆ ಅಂತ ಏನು ಬೆಳೆಗಳನ್ನು ಹಾಕಿದ್ದಾರೆ ಆ 21%ಗೆ ಮಾತ್ರ ಅವರು ಟ್ಯಾಕ್ಸ್ ಕಟ್ಟಿದಂಗಾಯಿತು, ಉಳಿದಿದ್ದೆಲ್ಲ ಇವರದ್ದೇ. ಇಷ್ಟೇ ಇಲ್ಲಿ ವಿಷಯ. ಜೊತೆಗೆ ಈ ಧಾನ್ಯದ ಬೀಜಗಳನ್ನ ಹೇಗೆ ತಯಾರು ಮಾಡಬೇಕು ಅನ್ನೋ ವಿಚಾರ ಬರುತ್ತೆ. ಇದರಲ್ಲಿ ಬೀಜಗಳನ್ನು 7 ಬಿಸಿಲಿಗೆ ಹಾಕಿ ಮತ್ತು 7 ರಾತ್ರಿ ಹನಿಗಳು ತಾಗುವಂತೆ ಹೊರಗಡೆ ಒಣಗಿಸಬೇಕು. ಅದು ಮೊದಲ ಮಳೆಯ ಬೀಜಗಳು ಇವೆಲ್ಲ. ಮೊದಲ ಮಳೆಯ ಬೀಜಗಳನ್ನು 7 ಬಿಸಿಲಿಗೆ ಹಾಕಿ 7 ರಾತ್ರಿ ಹನಿ ತಾಗುವಂತೆ ಮಾಡಿ ನಂತರ ಬಿತ್ತನೆಗೆ ಸಂಗ್ರಹ ಮಾಡಬೇಕು. ಅದರ ಜೊತೆಗೆ ದ್ವಿದಳ ಧಾನ್ಯಗಳು ಅಂದರೆ ಮಧ್ಯ ಮಳೆಗೆ ಅಂತ ನಾವು ಏನು ಹೇಳ್ಕೊಂಡ್ವಿ ಅದನ್ನು 5 ಅಥವಾ 3 ಬಿಸಿಲಿಗೆ ಒಣಗಿಸಿ, ಜೊತೆಗೆ ರಾತ್ರಿ ಹನಿಗಳ ಸೇಮ್ ಅದೇ ರೀತಿ 5 ಅಥವಾ 3 ರಾತ್ರಿಗಳಲ್ಲೂ ಒಣಗಿಸಿ ಅದನ್ನು ಬಿತ್ತನೆಗೆ ಸಿದ್ಧ ಮಾಡಿಕೊಳ್ಬೇಕು. ಕಬ್ಬು ಮೊದಲಾದ ಕಾಂಡ ಬೀಜಗಳನ್ನು ತುಂಡು ಮಾಡಿದ ಸ್ಥಳಕ್ಕೆ ಸಗಣಿಯಿಂದ ಕೂಡಿದ ಜೇನುತುಪ್ಪ ಮತ್ತು ಕೆಲವು ಜಾಗಗಳಲ್ಲಿ ಹಂದಿಯ ವಸೆ ಹಾಕುವಂತಹ ಅಂದರೆ ಲೇಪನ ಮಾಡುವಂತಹ ಪದ್ಧತಿಯೂ ಇದೆ. ಹಾಗೆ ಮಾಡಿ ಅದನ್ನು ಬಿತ್ತನೆಗೆ ಸಿದ್ಧ ಮಾಡ್ಕೋಬೇಕು. ಮಾವು ಹಲಸು ಮೊದಲಾದ ಹಣ್ಣಿನ ಮರಗಳ ಗಿಡಗಳನ್ನು ನೆಡೋ ಹೊಂಡವನ್ನು ಸುಟ್ಟು ಬೂದಿ ಅದರಲ್ಲಿ ಸಂಗ್ರಹ ಮಾಡಿ ನಂತರ ಬಿತ್ತನೆ ಮಾಡಬೇಕು ಅಂತ ಕೌಟಿಲ್ಯ ಹೇಳ್ತಾನೆ. ನೋಡಿ, ಇಲ್ಲಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಮಗೆ ಎಷ್ಟೇ ಯಂತ್ರೋಪಕರಣಗಳು ಬಂದರೂ ಕೂಡ ನಾವು ಇದೇ ಪದ್ಧತಿಯನ್ನೇ ಫಾಲೋ ಮಾಡಬೇಕಾಗಿದೆ. ಯಾಕೆಂದರೆ ಹೀಗೆ ಮಾಡಿದರೆ ಮಾತ್ರ ಬೀಜ ಮೊಳಕೆ ಒಡೆಯುತ್ತೆ, ಇಲ್ಲಾಂದರೆ ಸಾಧ್ಯವೇ ಇಲ್ಲ ಅಂತ ಇದರ ಉದ್ದೇಶ. ಇನ್ನು ಕೆಲವು ಕಡೆ ದನಗಳ ಮಲಮೂತ್ರಗಳ ಗೊಬ್ಬರಗಳನ್ನು ಹಾಕಲೇಬೇಕಾಗ್ತದೆ ಬಿತ್ತನೆಗೆ ಮುಂಚೆ. ಕೆಲವೊಂದನ್ನು ಅವರು ಉಲ್ಲೇಖ ಮಾಡಲ್ಲ, ಕೆಲವು ಅಂತ ಹೇಳಿಬಿಡ್ತಾರೆ. ಅಂದರೆ ಯಾರು ಇದನ್ನು ಅಧ್ಯಯನ ಮಾಡ್ತಾರೋ ಆ ಅಧ್ಯಯನ ಮಾಡುವವರ ವಿವೇಚನೆಗೆ ಬಿಟ್ಟುಬಿಡ್ತಾರೆ. ಒಟ್ಟಿನಲ್ಲಿ ಈ ಕೃಷಿ ಮಾಡುವಂತಹ ಜನರ ಜವಾಬ್ದಾರಿ ಏನಪ್ಪ ಅಂದರೆ ಯಾವಾಗಲೂ ಕೆಲಸಗಳೇ. ಹೇಗೆ ವರ್ಷಪೂರ್ತಿ ಕೆಲಸವೇ ಇರ್ತದೆ ಅವರಿಗೆ. ವಸಂತ ಋತುವಿನಲ್ಲಿ ಭೂಮಿಯನ್ನು ಸಿದ್ಧಪಡಿಸ್ಕೊಳ್ಬೇಕು, ಬೆಳೆಗಳನ್ನು ನೆಡುವುದು ಅಥವಾ ಎಳೆ ಸಸ್ಯಗಳನ್ನು ನೋಡ್ಕೊಳ್ಳೋದು, ಉಳುಮೆ, ಗೊಬ್ಬರ ಹಾಕೋದು, ಬಿತ್ತುವುದು, ಕಳೆ ಕೀಳೋದು ಮುಂತಾದ ಕೆಲಸಗಳನ್ನು ವಸಂತ ಋತುವಿನಲ್ಲಿ, ವಸಂತ ಮತ್ತು ಗ್ರೀಷ್ಮ ಋತುಗಳಲ್ಲಿ ಇವನ್ನು ಮಾಡಬೇಕು. ಜೊತೆಗೆ ಬೇಸಿಗೆ ಬರ್ತದೆ, ಶರದ್ ಋತು ವರ್ಷ ಋತು ಶುರುವಾಗ್ತದೆ, ಬೇಸಿಗೆ ಮುಗಿತಾ ಬಂದ ಸಂಧಿಕಾಲ ಅದು. ಆ ಕಾಲದಲ್ಲಿ ಬೆಳೀತಾ ಇರುವಂಥ ಅಂದರೆ ಹಿಂದೆ ಬಿತ್ತನೆ ಮಾಡಿದಂಥ ಬೀಜಗಳ ಬೆಳೆ ಬರ್ತಾ ಇರ್ತದೆ, ಬೆಳೀತಾ ಇರುವಂತಹ ಬೆಳೆಗಳ ಆರೈಕೆಯಲ್ಲಿ ಆ ಕೃಷಿಕನಾಗಿನವನು ಕೇಂದ್ರೀಕೃತವಾಗಿ ನೀರಾವರಿ, ಕೀಟನಾಶಕ, ಕಳೆನಾಶಕ ಇತ್ಯಾದಿ ಗೊಬ್ಬರಗಳನ್ನು ಅಂದರೆ ಸಾವಯವ ಗೊಬ್ಬರಗಳನ್ನು, ಕೆಮಿಕಲ್ಗಳನ್ನಲ್ಲ, ಇಲ್ಲಿ ಕೆಮಿಕಲ್ಗಳ ಹೆಸರೇ ಬರೋದಿಲ್ಲ. ಯಾಕಂದರೆ ಈ ಪಾಶ್ಚಾತ್ಯ ಪದಾರ್ಥಗಳು ಅಂತ ಏನಿದೆ ಅದರಲ್ಲಿ, ಈಗ ಉದಾಹರಣೆ ಸುಮ್ಮನೆ ನಾವು ಒಂದು ತಗೊಳ್ಳೋದಾದರೆ ತಲೆನೋವಿಗೆ ಅಂತ ಒಂದು ಮಾತ್ರೆ ತೊಗೊಂಡ್ರೆ ಗ್ಯಾಸ್ ಆಗ್ತದೆ ಅಂತ ಮತ್ತೊಂದು ಮಾತ್ರೆ ಕೊಡ್ತಾರೆ. ಹಾಗೆ ಕೃಷಿಯಲ್ಲಿಯೂ ಕೂಡ ನಾವು ಪಾಶ್ಚಾತ್ಯದ ಕೆಮಿಕಲ್ಸನ್ನು ಬಳಸಿದಾಗ ಮತ್ತೊಂದು ಯಾವುದೋ ಒಂದು ಲೋಪ ಆಗ್ತದೆ ಅನ್ನೋ ಉದ್ದೇಶದಿಂದ ಅವರು, ನಮ್ಮ ಭಾರತದ ವೈಶಿಷ್ಟ್ಯ ಅದು, ನಮ್ಮ ಭಾರತ ದೇಶದಲ್ಲಿ ಮಾತ್ರ ಇಂತಹ ಮಣ್ಣಿರೋದು ಸಾಧ್ಯ, ಬೇರೆ ದೇಶದಲ್ಲಿಲ್ಲ ಈ ಮಣ್ಣು, ಇಷ್ಟು ಫಲವತ್ತಾದ ಮಣ್ಣು. ಅಂದರೆ ಹೇಗೆ ಅಂದರೆ ನೋಡಿ, ಜಪಾನ್ನವರೆಲ್ಲ ಕೃಷಿ ಮಾಡಲಿಕ್ಕೆ ತಲೆ ಕೆಳಗಾಗ್ತಾರೆ, ಹಡಗುಗಳಲ್ಲೆಲ್ಲ ಮಣ್ಣು ತುಂಬಿಸಿ ಅದರಲ್ಲೆಲ್ಲ ಬಿತ್ತನೆ ಮಾಡಿ ಫಲ ತೆಗೀಲಿಕ್ಕೆ ತಲೆ ಕೆಳಗೆ ತಪಸ್ಸು ಮಾಡ್ತಾರೆ. ಆದರೆ ನಮ್ಮವ್ರಿಗೆ ಹಾಗಿಲ್ಲ, ಭೂಮಿ ವಿಶೇಷವಾಗಿ ತಾನಾಗೇ ಕೊಡುತ್ತೆ, ಎಷ್ಟೋ ಫಲಗಳನ್ನು, ಎಷ್ಟೋ ಗಿಡಗಳನ್ನು ಕೊಡುತ್ತೆ. ಇಂಥ ಮೇಲ್ವಿಚಾರಣೆ ಎಲ್ಲ ಅಂದರೆ ಕೀಟನಾಶಕ ಇತ್ಯಾದಿ ಕೆಲಸಗಳನ್ನೆಲ್ಲ ಅವನು ಮಾಡಬೇಕು. ಯಾವಾಗ? ಶರದ್ ಋತು ಮತ್ತು ವರ್ಷ ಋತುಗಳಲ್ಲಿ. ಜೊತೆಗೆ ಈ ಶರತ್ಕಾಲ ಬಂದಾಗ ಇನ್ನೇನು ಹಬ್ಬಗಳು ಶುರುವಾಗ್ತದೆ, ಆ ಹಬ್ಬಗಳಿಗೆ ಬೇಕಾದಂತಹ ಬೆಳೆಗಳನ್ನು ಸಂಗ್ರಹ ಮಾಡಿ ಇವೆಲ್ಲ ಮಾಡ್ಕೊಳ್ತಾನೇ ಇರಬೇಕು. ಯಾವಾಗ? ಹಿಂದಿನ 3 ಋತುಗಳೇನಿದೆ ಆ 3 ಋತುಗಳಲ್ಲಿ ಅವುಗಳನ್ನು ಸಂಗ್ರಹ ಮಾಡಿ ಅವುಗಳಿಗೆ ಸಂಸ್ಕಾರ ಮಾಡಬೇಕು. ಕೆಲವೊಮ್ಮೆ ಸಂಸ್ಕಾರ ಅಂದರೆ ಇನ್ಯಾವುದೋ ಬೇರೆ ಯೋಚನೆ ಅಲ್ಲ. ಉದಾಹರಣೆಗೆ ಕುಂಬಳ ತಗೊಳ್ತೀವಿ, ಕುಂಬಳ ಬಳ್ಳಿಯಿಂದ ತಗೊಂಡಾಗ ಮೇಲೆ ಇಷ್ಟು ಕಾಂಡ ಬರ್ತದೆ, ಅದನ್ನೆಲ್ಲ ಕತ್ತರಿಸಬೇಕು, ನೋಡಲಿಕ್ಕೆ ಸುಂದರವಾಗಿ ಕಾಣುವ ರೀತಿ ರೆಡಿ ಮಾಡಬೇಕು ಅದನ್ನು. ಆ ರೆಡಿ ಮಾಡೋದನ್ನೇ ಸಂಸ್ಕಾರ ಅಂತಾರೆ, ಮತ್ತೇನೂ ಅಲ್ಲ. ಆ ಸಂಸ್ಕಾರ ಮಾಡಿ ಅವುಗಳಿಗೆ ರೋಗ ಬರದೇ ಇರುವಂತೆ ಒಂದು ಕಡೆಗೆ ಸಂಗ್ರಹ ಮಾಡಿ ಇಡಬೇಕು. ಚಳಿಗಾಲದಲ್ಲಿ ಅವಕ್ಕೆ ರೋಗ ಬರೋದು ತುಂಬ ಜಾಸ್ತಿ. ಶರದ್ ಋತುವಿನಲ್ಲಿ ಬೆಳೆದಿರುವಂತಹ ಬೀಜಗಳು ಇತ್ಯಾದಿ ಏನಿರ್ತದೆ, ಧಾನ್ಯಗಳೇನಿರ್ತದೆ, ಅದಕ್ಕೆಲ್ಲ ಹುಳ ಬರುವಂಥ ಸಾಧ್ಯತೆ ತುಂಬ ಜಾಸ್ತಿ. ಯಾಕೆ ಅಂದರೆ ಆವಾಗಲೇ ಆಷಾಢ ಮುಗಿದಿರ್ತದೆ, ಒಳ್ಳೆ ಮಳೆ ಆಗಿರ್ತದೆ, ಆ ಮಳೆ ಆಗಬೇಕಾದ್ರೆ ಇದೆಲ್ಲ ಸಮಸ್ಯೆ ಆಗ್ತಾಯಿರ್ತದೆ. ಅದನ್ನೆಲ್ಲ ಅವನು ವಿಶೇಷವಾಗಿ ನೋಡ್ಕೊಳ್ಬೇಕು. ಅದು ಕೃಷಿಕನಿಗೆ ತೀವ್ರವಾದ ಸಮಯ ಆಗಿರ್ತದೆ. ಜೊತೆಗೆ ಚಳಿಗಾಲವನ್ನು ಸಾಮಾನ್ಯವಾಗಿ ನಿರ್ವಹಣೆ ಮಾಡೋದು, ಯೋಜನೆ ಇಟ್ಕೊಳ್ಳೋದು, ಮುಂದಿನ ಬೆಳವಣಿಗೆಯ ಋತುವಿನ ತಯಾರಿಗಾಗಿ ಅವನು ಏನೋ ಒಂದು ಮಾಡ್ಕೊಳ್ತಾನೇ ಇರಬೇಕು. ಈಗ ಮುಂದೆ ಏನೋ ಬೆಳವಣಿಗೆ ಆಗ್ತಾ ಹೋಗುತ್ತೆ, ದೊಡ್ಡ ಮಳೆ ಬರಬಹುದು ಅನ್ನೋ ಸಾಧ್ಯತೆ, ಇನ್ಯಾವುದೋ ತುಫಾನ್ ಬರ್ತದೆ, ಮತ್ತೊಂದು ಪ್ರವಾಹ ಬರಲಿಕ್ಕೆ ಸಾಧ್ಯತೆ ಇರ್ತದೆ. ಇದಕ್ಕೆಲ್ಲ ಅವನು ಸಿದ್ಧತೆ ಮಾಡ್ಕೊಳ್ತಾ ಇರಬೇಕು. ಆಯಾ ಕ್ಷಣಕ್ಕೆ, ಆಯಾ ರಾತ್ರಿಗೆ ಹೋಗಿ ನೋಡ್ತಾ ಇರಬೇಕು, ಯಾವ ಅಪರಾತ್ರಿಗಾದರೂ ಹೋಗಬೇಕು. ಒಟ್ಟಿನಲ್ಲಿ ಕೃಷಿಕನ ಜವಾಬ್ದಾರಿ ಏನಂದರೆ 24 ಗಂಟೆ ಕೆಲಸ, ವರ್ಷ ಪೂರ್ತಿ ಕೆಲಸ ಅವನಿಗೆ. ಆದರೆ ಅವನಷ್ಟು ಫಲ ಬೆಳೆಯವನು, ಫಲ ತಗೊಳ್ಳೋವನು ಮತ್ತೊಬ್ಬನು ಸಿಗೋದಿಲ್ಲ. ಹಾಗೆ ಈ ಕೃಷಿಗಾಗಿ ಯಾವಾಗ ಧಾನ್ಯಗಳನ್ನ ಸಿದ್ಧಪಡಿಸ್ಕೊಳ್ತಾರೆ ಹಾಗಾದರೆ ಇವರೆಲ್ಲ ಕೃಷಿಕರು ಅಂತ ಪ್ರಶ್ನೆ ಮಾಡಿದರೆ, ಇದರಲ್ಲಿ ಒಂದೇ ಉತ್ತರ, ಮಾಘ ಮತ್ತು ಫಾಲ್ಗುಣ ಮಾಸದಲ್ಲಿ ಮಾತ್ರ ಇವರು ಸಂಗ್ರಹಣೆ ಮಾಡಿಕೊಂಡ್ರೆ ಸಾಕು, ವರ್ಷ ಪೂರ್ತಿ ಆ ಧಾನ್ಯಗಳು ಕೆಲಸ ಮಾಡ್ತವೆ. ಅಂದರೆ ವರ್ಷ ಪೂರ್ತಿ ಎಷ್ಟು ಬಿತ್ತಬೇಕು ಅನ್ನೋದು ಅವನಿಗೊಂದು ಐಡಿಯಾ ಇರಬೇಕು, ಅವನಿಗೊಂದು ಮನಸ್ಸಿನಲ್ಲಿ ಅದರ ವಿಷಯ ಗೊತ್ತಿರಬೇಕು. ಆವಾಗ ಮಾತ್ರ ಅವನು ಅದನ್ನು ಸಂಗ್ರಹ ಮಾಡಿಟ್ಕೊಂಡು ಅದರಲ್ಲಿ ಫಲ ತಗೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ನಂತರ ಕೃಷಿ ಮಾಡಬೇಕಾದ್ರೆ ಬರೀ ಧಾನ್ಯಗಳು ಅಥವಾ ಇನ್ನು ಉಪಕರಣಗಳು ಇದ್ದರೆ ಸಾಕಾಗ್ತದ, ಮತ್ತೇನು ಬೇಡುವ ಅಂದರೆ ವಿಶೇಷವಾದ ವಸ್ತು ಒಂದಿದೆ, ವಾಹ ಅಂತ ನಮ್ಮ ಸಂಸ್ಕೃತದಲ್ಲಿ ಹೇಳ್ತಾರೆ. ವಾಹ ಅಂದರೆ ಎತ್ತು. ಆ ಎತ್ತುಗಳ ಬಗ್ಗೆ ವಿಷಯ ಬರ್ತದೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ. ಆ ಎತ್ತುಗಳು ಹೇಗಿರಬೇಕು, ಎಷ್ಟಿರಬೇಕು, ಮತ್ತು ಎಂಥ ಎತ್ತುಗಳನ್ನ ಇಲ್ಲಿಗೆ ಬಳಸಬೇಕು ಅನ್ನೋ ವಿಚಾರವನ್ನು ಮೊದಲು ತಿಳಿಸ್ತಾ ಹೋಗ್ತಾನೆ. ಅಂದರೆ ಮೊದಲು ಅಂದರೆ ಇದೇ ಮೊದಲು, ಇಲ್ಲಿವರೆಗೂ ಹಿಂದೆ ಈ ಎತ್ತುಗಳು ಬೇಕು ಅಥವಾ ಇನ್ಯಾವುದೋ ಪ್ರಾಣಿ ಬೇಕು ಅಂತ ಹೇಳೋದೇ ಇಲ್ಲ, ಬರೀ ಧಾನ್ಯಗಳು, ನೀರು, ಭೂಮಿ ಇಷ್ಟೇ ಹೇಳ್ತಾ ಹೋಗ್ತಾನೆ. ಆದರೆ ಸಡನ್ನಾಗಿ ಈ ವಿಚಾರಗಳನ್ನು ಎತ್ತುಗಳ ಕಡೆಗೆ ತಿರುಗಿಸ್ತಾನೆ ಕೌಟಿಲ್ಯ. ಆವಾಗ ನೋಡಿದರೆ ಕೃಷಿ ಮಾಡುವ ಎತ್ತುಗಳನ್ನು ಯಾವತ್ತೂ ಹಿಂಸೆ ಮಾಡಲೇಬಾರದು. ಮಾಡಿದ್ದೇ ಆದರೆ ಅವನಿಗೆ ಎತ್ತುಗಳನ್ನು ಮುಟ್ಟೋದ್ರಿಂದ 1 ವರ್ಷ ನಿಷೇಧ ಇರ್ತದೆ, ಅವನಿಗೆ ಶಿಕ್ಷೆ ಆಗ್ತದೆ, ಅವನನ್ನು ಕಾರಾಗೃಹವಾಸದಲ್ಲಿಡ್ತಾರೆ. ಅದಷ್ಟೇ ಅಲ್ಲ, ಭೂಮಿಯನ್ನು ವಶ ಮಾಡ್ಕೊಂಡ್ಬಿಡ್ತಾರೆ. ಆ ಎತ್ತುಗಳನ್ನು ಮತ್ತೊಬ್ಬ ಬಡ ರೈತ ಏನಿರ್ತಾನೆ ಅವನಿಗೆ ಕೊಟ್ಬಿಡ್ತಾರೆ 1 ವರ್ಷದವರೆಗೆ, 1 ವರ್ಷ ಪರ್ಯಂತ ಅವನೇ ರಾಜ ಅದಕ್ಕೆ. ಆ ರೀತಿ ಇದೆಲ್ಲ ವ್ಯವಸ್ಥೆಗಳು ಮಾಡ್ಕೋಬೇಕು. ಜೊತೆಗೆ ಅವನ ಭೂಮಿಯನ್ನು ವಶ ಮಾಡಿಕೊಂಡಿದ್ದಕ್ಕೆ ಅವನಿಗೆ ಕಾರಾಗೃಹ ಅಲ್ಲದೆ, ಅವನು ಆ ಎತ್ತುಗಳನ್ನು ಮುಟ್ಟದೇ ಇರೋದಲ್ಲದೆ, ಆ ಭೂಮಿಯಿಂದ ಬರುವಂತಹ ನಷ್ಟ ಪರಿಹಾರವನ್ನು ಅವನು ಕಟ್ಟಬೇಕು. ಅಂದರೆ ಎತ್ತುಗಳಿಗೆ ಅಷ್ಟು ಪ್ರಾಮುಖ್ಯತೆ ಇದೆ. ಆ ಪ್ರಾಮುಖ್ಯತೆಯ ಜೊತೆಗೆ ಈ ವಿಚಾರವನ್ನು ಪರಾಶರರು ಹೇಳಿದ್ರಲ್ಲ, ಮತ್ತ್ಯಾಕೆ ಕೌಟಿಲ್ಯ ಹೇಳ್ತಾನೆ ಅಂದರೆ, ತಾನೊಂದು ಶಾಸ್ತ್ರ ಅಂತ ಮಾಡಬೇಕಾದ್ರೆ ಇವೆಲ್ಲ ವಿಚಾರಗಳನ್ನು ತಗೊಳ್ಬೇಕು. ಆದ್ದರಿಂದ ಹಿಂದೆ ನಮ್ಮ ಗುರುಗಳು ಪರಾಶರರಾದಂಥವರು ಹೀಗೆ ಹೇಳಿದರು, ನಾನು ಹೇಳ್ತಾ ಇದ್ದೀನಿ, ಈ ವಿಚಾರ ಸರಿಯಾಗಿದೆ, ಇದರಲ್ಲಿ ಏನೂ ದೋಷವಿಲ್ಲ, ಇದು ಎಷ್ಟು ಕಾಲವಾದರೂ ಹೀಗೇ ಇರ್ತದೆ, ಈ ವಿಷಯ ಇಷ್ಟೇ ಅಂತ ಹೇಳೋದು. ಅಂದರೆ ಪಶುಗಳಿಗೆ ಹಿಂಸೆ ಮಾಡಿದರೆ ಇವತ್ತಿಗೂ ಕೂಡ ಆ ಶಿಕ್ಷೆ ಬೇಕು ಅನ್ನೋ ಅರ್ಥ ಅದು. ಪ್ರಸ್ತುತತೆಗೆ ನಾನು ಈ ವಿಚಾರಗಳನ್ನು ತರ್ತಾ ಇದ್ದೀನಿ. ಜೊತೆಗೆ ಕೃಷಿಗೆ ಕರಿ ಎತ್ತುಗಳನ್ನು ಶ್ರೇಷ್ಠ ಅಂತ ಕೌಟಿಲ್ಯ ಹೇಳ್ತಾನೆ. ಯಾಕೆಂದರೆ ಅವುಗಳಲ್ಲಿ ಸಾಮರ್ಥ್ಯ ಜಾಸ್ತಿ ಇರ್ತದೆ, ಕೃಷಿಯ ಸಾಮರ್ಥ್ಯ ಜಾಸ್ತಿ ಇರ್ತದೆ, ಮತ್ತು ನೇಗಿಲನ್ನು ಉಳುವ ಪದ್ಧತಿ ಅದರ ಜೀನ್ಸಲ್ಲಿ ಬಂದಿರ್ತದೆ, ಅದರ ಕಲರ್ನ ನೋಡಿ ನಾವು ಗುಣಗಳನ್ನು ಕಂಡುಹಿಡಿತೀವಿ. ಈಗ ಉದಾಹರಣೆ ಹೇಳೋದಾದರೆ, ನಾವು ಬಿಳಿ ಎತ್ತುಗಳನ್ನು ನೋಡಿದಾಗ ಅಷ್ಟು ಮೈಕಟ್ಟು ಹೊಂದಿರುವಂತಹ ಎತ್ತುಗಳನ್ನು ನೋಡೋದು ತುಂಬ ಕಡಿಮೆ ನಾವು ಗಮನಿಸಿದಾಗ, ಓವರಾಲ್ ಆ್ಯಾವರೇಜ್ ತೊಗೊಂಡಾಗ. ಆದರೆ ಕರಿ ಎತ್ತು ಅಂತ ನಾವೇನಾದರೂ ನೋಡಿದರೆ ಅದು ಮೈಕಟ್ಟು ಹೊಂದೇ ಇರ್ತದೆ. ಯಾಕೆ ಅಂದರೆ ಅದರ ಕಾರಣ ಅದಕ್ಕೆ ಸಾಮರ್ಥ್ಯ ಇದೆ, ಕೃಷಿಯ ಸಾಮರ್ಥ್ಯ ಇದೆ. ಮತ್ತು ಇದರಲ್ಲಿ 3 ಬಣ್ಣದ ಎತ್ತುಗಳನ್ನು ಕೃಷಿಗೆ ಬಳಸಬಹುದು. ಅದು ಹೇಗೆ ಅಂತ ಅವನು ಹೇಳ್ತಾ ಹೋಗ್ತಾನೆ. ಎಷ್ಟು ವಿಚಿತ್ರ ನೋಡಿ, ಬಳಸಬಹುದು ಅಂತ ಮೊದಲು ಹೇಳ್ತಾನೆ, ನಂತರ ಕರಿ ಎತ್ತು ಶ್ರೇಷ್ಠ, ಕಂದು ಬಣ್ಣದ ಎತ್ತು ಮಧ್ಯಮ, ಅಂದರೆ ಪರವಾಗಿಲ್ಲ ಬಳಸಬಹುದು, ನಿಮಗೇನು ತೊಂದರೆ ಇಲ್ಲ ಅಂತ ಹೇಳ್ತಾನೆ. ಬಿಳಿ ಎತ್ತುಗಳನ್ನು ಸುತರಾಮೂ ಬೇಡ ಅಂತ ಹೇಳ್ತಾನೆ. ಅವನು ಮೊದಲಿಗೆ ಹೇಳೋದು 3 ಎತ್ತುಗಳಿದೆ ಅಂತ ಹೇಳ್ತಾನೆ, ಆದರೆ ಕೊನೆಗೆ ಬಿಳಿ ಎತ್ತು ಸುತರಾಮೂ ಬೇಡ, ನಿಮಗೆ ಯಾವುದೋ ಮಣ್ಣಿನ ಮೇಲ್ಪರದಲ್ಲಿ ನಾಟಿ ಮಾಡುವಂತಹ ಯಾವ ಬೆಳೆಗಳಿದೆಯೋ ಅದಕ್ಕೆ ಬಳಸ್ಕೊಳ್ಳಿ ಅಷ್ಟೇ ಬಿಟ್ಟರೆ, ಆಳಕ್ಕೆ ಅಗದು ಮಾಡಬೇಕಾದ್ರೆ ಕರಿ ಎತ್ತನ್ನು ಮಾತ್ರ ಬಳಸಿ ಅಂತ ವಿಧಿಪೂರ್ವಕವಾಗಿ ಹೇಳ್ತಾನೆ. ಹಾಗೆ ನೋಡಿದರೆ ಬಿಳಿ ಎತ್ತಿಗೆ ಕೃಷಿಯಲ್ಲಿ ಸ್ಥಾನವೇ ಇಲ್ಲ ಅಂತ ನಮಗೆ ಒಂದು ರೀತಿ ಭ್ರಮೆ ಬರಬಹುದು. ಅದಕ್ಕೆ ನಾನು ಆ ಕೊನೆಯ ಪಾಯಿಂಟನ್ನು ಹೇಳಿದ್ದು, ಮೇಲ್ಪರದ ಬೆಳೆ ಏನಿರ್ತದೋ ಅದಕ್ಕೆ ಮಾತ್ರ ಬಳಸ್ಕೊಳ್ಳಿ ಅಂತ. ಜೊತೆಗೆ ಕೃಷಿ ಮಾಡುವವನ ಹತ್ರ ಎತ್ತುಗಳು ಎಷ್ಟಿರಬೇಕು ಅನ್ನೋ ಪ್ರಶ್ನೆ. 1 ಅಥವಾ 2 ಎತ್ತುಗಳಿದ್ದರೆ ಅವನು ಮಾಡುವಂಥ ಕೃಷಿ ಅವನ ಕುಟುಂಬಕ್ಕೂ ಸಾಕಾಗೋದಿಲ್ಲ, ಅವನು ಕೃಷಿಕನೇ ಅಲ್ಲ ಅಂತ ನಿರ್ಧಾರ ಮಾಡಿ ಹೇಳಿಬಿಡ್ತಾರೆ. ಅಂದರೆ ಕನಿಷ್ಠ 4 ಎತ್ತಿರಬೇಕು, ಅವನು ಕುಟುಂಬ ನಡೆಸಲಿಕ್ಕೆ 4 ಎತ್ತುಗಳು ಬೇಕು ಅಂತ ಹೇಳ್ತಾನೆ. 4 ಎತ್ತುಗಳನ್ನು ಇಟ್ಟುಕೊಂಡು ಆ ಕೃಷಿ ಕುಟುಂಬವನ್ನು ನಡೆಸ್ಕೊಂಡು ನಂತರ ಅವನು ಆ 4 ಎತ್ತಿನಿಂದಲೇ ಜೀವನ ಪೂರ್ತಿ ನಡೆಸ್ತೀನಿ ಅಂತಲೂ ಹೋಗಬಾರ್ದು, ಮುಂದಿನ ವರ್ಷ 2 ಎತ್ತು ತಗೊಳ್ಳೋ ಪ್ರಯತ್ನ ಮಾಡಬೇಕು ಅವನು ಅಂತ ಹೇಳ್ತಾನೆ. ಅಂದರೆ ಅವನು ಬೆಳೆಯಲ್ಲಿ ಬಂದಿರುವಂತಹ ಲಾಭ ಏನಿರ್ತದೆ ಆ ಲಾಭದಿಂದ ಅವನು ಇನ್ನೆರಡು ಎತ್ತುಗಳನ್ನು ತಗೊಳ್ಳುವಂತಹ ಪ್ರಯತ್ನವೂ ಮಾಡಬೇಕು ಅಂತ ಇಲ್ಲಿ ವಿಚಾರ. ಮತ್ತು ಅವುಗಳನ್ನ ಅಷ್ಟೊಂದು ಮಾಡ್ತಾ ಹೋದರೆ ಅಂದರೆ ಅದರ ಸಂಖ್ಯೆ ಬೆಳೆಸ್ತಾ ಹೋದರೆ ನಾವು ಕೊಟ್ಟಿಗೆನ ಏನು ಮಾಡಬೇಕು, ಮನೆಯಲ್ಲೇ ಕಟ್ಕೋಬೇಕು ಅಂತ ನಿರ್ಧಾರವಾಗಿ ಹೇಳಿಬಿಡ್ತಾನೆ. ಏನು ಯೋಚನೆ ಇಲ್ಲ, ಮನೆಯಲ್ಲೇ ಕಟ್ಕೊಳ್ಬೇಕು, ಕೊಟ್ಟಿಗೆಯನ್ನು ದಿನಕ್ಕೆ 4 ಬಾರಿ ಆದರೂ ಶುಚಿ ಮಾಡಬೇಕು ಅಂತ ಹೇಳ್ತಾನೆ. ಈಗಿನ ಕಾಲದಲ್ಲಿ 1 ಬಾರಿ ಮಾಡಲಿಕ್ಕೆ ಯೋಚನೆ ಮಾಡ್ತೀವಿ, 4 ಬಾರಿ ಆದರೂ ಶುಚಿ ಮಾಡಬೇಕು. ಜೊತೆಗೆ ತನ್ನ ಅಂದರೆ ಆ ಎತ್ತಿನ ಮಲಮೂತ್ರಗಳು ಆ ಎತ್ತಿಗೆ ತಾಗಬಾರದಂತೆ, ತಾಗಿದಾಗ ಅದಕ್ಕೆ ರೋಗಗಳು ಬರುವಂತಹ ಸಾಧ್ಯತೆಗಳು 100%+ ಇರ್ತದೆ ಅಂತ ಹೇಳ್ತಾನೆ. 3 ಬಾರಿ ಹುಲ್ಲನ್ನು ಹಾಕಬೇಕು, 2 ಬಾರಿ ಕಲಗಚ್ಚನ್ನು ಹಾಕಬೇಕು, ಇದು ನಿಯಮ. ಎತ್ತುಗಳಿಗೆ ಖಂಡಿತವಾಗಲೂ ಇದು ಮಾಡಲೇಬೇಕು ಅಂತ ಇಲ್ಲಿ ನಿಯಮ ಹೇಳ್ತಾನೆ. ಅಂದರೆ ಯಾವಾಗಲೂ ಕಟ್ಟಿಯೇ ಇರಿಸಬಾರ್ದು, ಬಿಟ್ಟುಬಿಡಬೇಕು. ಕೆಲವೊಂದು ಸಮಯದಲ್ಲಿ ಅದನ್ನು ಬಿಟ್ಟು ಊರಿನಲ್ಲಿ ಕಳಿಸಿ ಅದಕ್ಕೆ ಸ್ವೇಚ್ಛೆ ಕೊಡಬೇಕು. ಸ್ವಾತಂತ್ರ್ಯ ಇಲ್ಲ ಅಂದರೆ ಯಾವ ಪ್ರಾಣಿಯೂ ಕೂಡ ನಮಗಾಗಿ ಕೆಲಸ ಮಾಡೋದಿಲ್ಲ. ಇದು ವಿಶೇಷವಾದ ಪಾಯಿಂಟ್ ಇದು. ಆದ್ದರಿಂದ ಅದನ್ನು ಊರಲ್ಲಿ ಬಿಟ್ಟುಬಿಡಬೇಕು. ಕೃಷಿಯಲ್ಲಿ ತನಗೆ ಬರುವಂಥ ಲಾಭದಲ್ಲಿ 15% ಎತ್ತುಗಳಿಗಾಗಿ ಅವನು ಮೀಸಲಿಡಬೇಕು ಅಂತ. ಇಲ್ಲಾಂದರೆ ಆ ಎತ್ತಿಗೆ ಜೀವನ ಬೇಕು, ಆ ಕಾರಣಕ್ಕೆ ಅವನು 15%-ಅನ್ನು ಎತ್ತುಗಳಿಗೆ ಮೀಸಲಿಟ್ಟಿರಬೇಕು. ರೇಷ್ಮೆ ಐಸಿರಿ, ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗದಲ್ಲಿ ಪ್ರಸಾರವಾಗುತ್ತಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ತೀರಿಸಿರಿ. ವೈಜ್ಞಾನಿಕ ರೇಷ್ಮೆ ಕುರಿತ ಸಂಪೂರ್ಣ ಮಾಹಿತಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದೆ. ವಿಜ್ಞಾನಿಗಳೊಂದಿಗೆ ಸಂವಾದ, ರೇಷ್ಮೆ ಕೃಷಿಕರ ಅನುಭವ, ನೇರ ಫೋನ್ ಇನ್ ಕಾರ್ಯಕ್ರಮಗಳು, ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು, ಸರಣಿಯ ವಿಶೇಷ. ಉತ್ತಮ ಕೇಳುಗರಿಗೆ ಬಹುಮಾನವೂ ಉಂಟು. ತಪ್ಪದೆ ಆಲಿಸಿ, ಅಳವಡಿಸಿ. ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ರೇಷ್ಮೆ ಐಸಿರಿ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ, ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಈ ಕಲಗಚ್ಚು ಕಲಸಲಿಕ್ಕೆ ಗಚ್ಚಿರ್ತದೆ. ಆ ಗಚ್ಚಿನಲ್ಲಿ, ಒಂದೇ ಗಚ್ಚಿನಲ್ಲಿ 2 ಎತ್ತುಗಳನ್ನ ಬಿಟ್ಟು ಮೇವು ಹಾಕಲಿಕ್ಕೆ ಹೋಗಬಾರ್ದು, ಕಲಗಚ್ಚು ಕಲಸಿ ಅದನ್ನು ಕುಡಿಸ್ಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾನೆ. ಯಾಕೆಂದರೆ ಇದು ಬಾಯಿ ಹಾಕಿ ಕುಡಿದಿರ್ತದೆ, ಇದರಲ್ಲೇನೋ ವೈರಸ್ ಇರ್ತದೆ. ಅಂದರೆ ಈಗಿನ ಸೈನ್ಸನ್ನು ನಾನು ಪ್ರಸ್ತುತತೆಗೆ ತರ್ತಾ ಇದ್ದೀನಿ, ಅದನ್ನು ಅದರಲ್ಲೇನೋ ಒಂದು ವೈರಸ್ ಇದ್ದಿರಬಹುದು, ಅಥವಾ ಇನ್ಯಾವುದೋ ಬೇರೆ ಮಣ್ಣಲ್ಲಿ ಅದು ಬಾಯಿ ತಗಲಿಸಿ ಬಂದಿರಬಹುದು. ಅದು ನಂತರ ಇದರಲ್ಲಿ ಬಾಯಿ ಇಟ್ಬಿಟ್ರೆ ಮತ್ತೊಂದು ಎತ್ತುಗೂ ಆ ವೈರಸ್ ಸೋಕುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಒಂದೇ ಗಚ್ಚಿನಲ್ಲಿ ಕಲಗಚ್ಚು ಹಾಕಬಾರ್ದು. ಜೊತೆಗೆ ಒಂದು ವೇಳೆ ಅದೇನಾದರೂ ಒಂದೇ ಹಸುವಿನಲ್ಲಿ ಹುಟ್ಟಿದ್ದರೆ, ಇನ್ನೊಂದು ಎತ್ತು ನಮ್ಮಲ್ಲಿರುವಂಥ ಜೋಡೆತ್ತುಗಳಲ್ಲಿ ಒಂದೇ ಹಸುವಿನಲ್ಲಿ ಹುಟ್ಟಿದ್ದರೆ ಅದಕ್ಕೆ ಹಾಕಲಿಕ್ಕೆ 50% ಅವಕಾಶಗಳಿದೆ. ಅದು ಶುಚಿಯನ್ನು ಯೋಚನೆ ಮಾಡಿ ಇದೇನೂ ತೊಂದರೆ ಇಲ್ಲ, ಇದೆಲ್ಲೂ ಬಾಯಿ ಇಟ್ಟು ಬಂದಿಲ್ಲ ಅಂತಾದಾಗ ಮಾತ್ರ, ಇದು ಎಲ್ಲೂ ಬಾಯಿ ಇಡೋದಿಲ್ಲ ಅಂತ ಖಾತ್ರಿಪಡಿಸ್ಕೊಂಡು ನಂತರ 2 ಎತ್ತುಗಳಿಗೆ 1 ಗಚ್ಚಲ್ಲಿ ಕಲಗಚ್ಚನ್ನು ಕಲಿಸ್ಬೋದು. ಆಮೇಲೆ ಮನೆಯಲ್ಲಿ ಕೊಟ್ಟಿಗೆ ಎಷ್ಟು ದೂರದಲ್ಲಿ ಇರಬೇಕು, ಹಾಗಾದರೆ ನಮಗೆಲ್ಲ ಸಗಣಿ ವಾಸನೆ ಬಂದುಬಿಡುತ್ತೆ ಅಂತ ಯೋಚನೆ ಮಾಡಬಾರ್ದು. ಮನೆಯಲ್ಲಿ ಎಷ್ಟು ದೂರದಲ್ಲಿ ಇರಬೇಕು ಅಂದರೆ, ಹಸು ಒಂದು ಕೂಗು ಹಾಕಿದರೆ ಮಿನಿಮಮ್ 2 ಅದರ ಮುಂದೆ ಹೋಗಿ ನಿಂತ್ಕೊಳ್ಳುವಷ್ಟು ದೂರದಲ್ಲಿ ಕೊಟ್ಟಿಗೆ ಕಟ್ಟಬೇಕಂತೆ. ಅಂದರೆ ಮುಖ್ಯವಾಗಿ ಮನೆಯಲ್ಲಿ ಒಬ್ಬನೇ ಇರೋದಾದರೆ ಎತ್ತುಗಳನ್ನ ಕಟ್ಟಲೇಬಾರದು ಅಂತ ಹೇಳ್ತಾನೆ. ಏಕಾಂಗಿಯಾಗಿ ಜೀವನ ಮಾಡ್ತಾ ಇರೋನು ಕೃಷಿ ಕೆಲಸಕ್ಕೆ ಬರೋದಿಲ್ಲ, ಅದರ ಜೊತೆಗೆ ಮನೆಯಲ್ಲಿ ಎತ್ತುಗಳನ್ನು ಕಟ್ಟುವ ಹಾಗಿಲ್ಲ. ಮಿನಿಮಮ್ 2 ಇರಬೇಕು, ಕನಿಷ್ಠ 2 ಇರಬೇಕು ಅಂತ ಇಲ್ಲಿ ಉದ್ದೇಶ. ಅಂದರೆ ಅವುಗಳನ್ನು ನೋಡಿಕೊಳ್ಳಿಕ್ಕೆ, ಅಂದರೆ ಇವನು ಯಾವುದೋ ಕೆಲಸದ ಮೇಲೆ ಒಬ್ಬ ಊರಿಗೆ ಹೋದರೂ ಮತ್ತೊಬ್ಬರು ಇದ್ದು ಇದನ್ನು ಪಾಲಿಸುವಂತಹ ಕೆಲಸ ಆಗಬೇಕು. ಆ ಕಾರಣಕ್ಕೆ ಮನೆಯಲ್ಲಿ ಕನಿಷ್ಠ 2 ಇರಬೇಕು ಅನ್ನೋ ಉದ್ದೇಶದಲ್ಲಿ ಹೇಳುವಂಥದ್ದು. ಆಮೇಲೆ ಅವುಗಳ ಸಗಣಿ ಮೂತ್ರಗಳನ್ನು ಯಾವುದೇ ಕಾರಣಕ್ಕೂ ಬಿಸಾಡಬಾರ್ದು. ಇಲ್ಲಿ ನೋಡಿ, ಇದು ವಿಚಿತ್ರ ಅನ್ನಿಸ್ತದೆ. ಈ ಸಗಣಿ ಮೂತ್ರಗಳನ್ನು ಏನಾದರೂ ನಮಗೆ ತುಂಬ ಜಾಸ್ತಿ ಆಯಿತು ಅಂತ ಬಿಸಾಡಿದರೆ ಅವನಿಗೂ ಶಿಕ್ಷೆ ಆಗ್ತದೆ, 6 ಕಾರಾಗೃಹ. ಯಾಕೆ ಅಂದರೆ ಇದು ಗೊಬ್ಬರಕ್ಕೆ ಅನುಕೂಲ ಆಗ್ತದೆ ಕೃಷಿಯಲ್ಲಿ, ಅಥವಾ ಮತ್ತೊಂದು ಗ್ರಾಮಕ್ಕೆ ಆ ಗೊಬ್ಬರದ ಅವಶ್ಯಕತೆ ಇದ್ದಿರಬಹುದು. ಆ ಅವಶ್ಯಕತೆಯನ್ನು ನೀಗಿಸಲಿಕ್ಕೆ ಇವರು ಆ ಗೊಬ್ಬರವನ್ನು ಬಳಸಬಹುದು ಅನ್ನೋ ಉದ್ದೇಶದಲ್ಲಿ ಅವನಿಗೆ 6 ಕಾರಾಗೃಹ ಶಿಕ್ಷೆ. ಅಂದರೆ ಗೊಬ್ಬರಕ್ಕೆ ಸುತರಾಮು ಹಸುವಿನ ಮಲಮೂತ್ರಗಳನ್ನೇ ಬಳಸಬೇಕು ಅನ್ನೋದು ಇಲ್ಲಿ ಉದ್ದೇಶ ಇಷ್ಟೇ. ಜೊತೆಗೆ ಯಾರಿಗಾದರೂ ಸಹಾಯ ಮಾಡೋದಾದರೂ ಕನಿಷ್ಠ 3 ನಮ್ಮ ಕೃಷಿ ಭೂಮಿಗೆ ಸಗಣಿ ಇತ್ಯಾದಿಗಳನ್ನು ಉಳಿಸ್ಕೊಂಡು ಉಳಿದಿದ್ದನ್ನು ಅವರಿಗೆ ಕೊಡಬೇಕು ಅನ್ನೋ ಪಾಲು ಅವ್ರು ಹೇಳ್ತಾರೆ. ಜೊತೆಗೆ ಗೊಬ್ಬರವನ್ನು ವ್ಯಾಪಾರಕ್ಕೆ ಇಟ್ಕೊಳ್ಳೇಬಾರದು ಅಂತ. ವ್ಯಾಪಾರ ಅಂದರೆ ಹೇಗೆ ಅಂದರೆ, ಅವನು ಇನ್ಯಾವುದೋ ಧಾನ್ಯ ಹಿಡ್ಕೊಂಡು ನಮ್ಮ ರಾಜ್ಯಕ್ಕೆ ಬರ್ತಾನೆ, ನನ್ನ ಹತ್ರ ಗೊಬ್ಬರ ಇಲ್ಲ ಅಂತ ಹೇಳ್ತಾನೆ ಪರ್ಸ್ನಲ್ಲಿ. ಅಂದರೆ ಇದು ಥ್ರೂ ದ ಪ್ರಾಪರ್ ಚಾನಲ್ ಬರಬೇಕು ಅಂತ ಅರ್ಥ ಇದಕ್ಕೆ. ಅಂದರೆ ಆ ಗ್ರಾಮದ ಸೀತಾಧ್ಯಕ್ಷನಿಗೆ ನನ್ನ ಹತ್ರ ಗೊಬ್ಬರ ಇಲ್ಲ ಅಂತ ಅವನು ಹೇಳಬೇಕು. ಅವನು ಇನ್ನೊಂದು ಗ್ರಾಮದ ಅಥವಾ ಅವನ ರಾಜ್ಯದ ಅಧಿಕಾರಿ ಯಾರಿರ್ತಾರೆ, ಆ ಗ್ರಾಮದ ಅಧಿಕಾರಿ ಯಾರಿರ್ತಾರೆ ಅವನಿಗೆ ಹೇಳಿ, ಅವನಿಂದ ಮತ್ತೊಂದು ಗ್ರಾಮದ ಅಧಿಕಾರಿಗೆ ಬಂದು, ಅಲ್ಲಿಂದ ಸೀತಾಧ್ಯಕ್ಷನಿಗೆ ಬಂದು, ಆ ಸೀತಾಧ್ಯಕ್ಷನ ಕೋಶದಲ್ಲಿ ಎಷ್ಟು ಗೊಬ್ಬರ ಇದೆ ಅಂತ ಲೆಕ್ಕ ಹಾಕ್ಕೊಂಡು ನಂತರ ಆ ಗೊಬ್ಬರವನ್ನು ಬೇರೆ ಗ್ರಾಮಕ್ಕೆ ಕೊಡಬೇಕಾಗ್ತದೆ. ಅದು ಬಿಟ್ಟರೆ ನನಗೀಗ ನನ್ನ ಗದ್ದೆಗೆ ಗೊಬ್ಬರ ಇಲ್ಲ ಅಂತ ನಾನು ಯಾವುದೋ ಧಾನ್ಯ ಹಿಡ್ಕೊಂಡು ಹೋಗಿ ಮತ್ತೊಂದು ಗ್ರಾಮದಲ್ಲಿ ನಾನು ಕ್ರಯ ವಿಕ್ರಯಗಳು ಮಾಡಿದರೆ ಅದಕ್ಕೂ ಶಿಕ್ಷೆ ಆಗ್ತದೆ, 1 ವರ್ಷ ಕಾರಾಗೃಹ. ಯಾಕೆ ಅಂದರೆ ಅಲ್ಲೊಂದು ಲೆಕ್ಕಾಚಾರ ಇರ್ತದೆ, ಈ ಗ್ರಾಮಕ್ಕೆ ಇಷ್ಟು ಬೇಕು ಅಂತ. ಆ ಲೆಕ್ಕಾಚಾರ ತಪ್ಪಿ ಹೋಗ್ತದೆ ಅನ್ನೋ ಕಾರಣಕ್ಕೆ, ಅಂದರೆ ಅಲ್ಲಿ ಆ ಪಾಲನೆಯ ಶಿಸ್ತನ್ನು ನಾವು ಗಮನಿಸಬೇಕು. ಅಷ್ಟು ಶಿಸ್ತಿದ್ದರೆ ಮಾತ್ರ ಗ್ರಾಮ ಸುಭಿಕ್ಷವಾಗಿರ್ತದೆ ಅನ್ನೋದಕ್ಕೆ ಅದೊಂದು ಉದಾಹರಣೆ. ಅಂದರೆ ಆ ಶಿಕ್ಷೆ ಕೊಡೋದು ಆ ಭಯಕ್ಕಾದರೂ ಅವರು ಆ ಶಿಸ್ತನ್ನು ಪಾಲಿಸಿ ಆ ಫಲವನ್ನು ಸರಿಯಾಗಿ ತಗೊಳ್ತಾರೆ ಅನ್ನೋದು ಉದ್ದೇಶ. ಕೃಷಿಕ ಯಾರು ಆಗಿರೋದಿಲ್ವೋ ಅವನು ಎತ್ತನ್ನು ಸಾಕಬಾರ್ದು, ಹಸುಗಳನ್ನು ಸಾಕಬೇಕು. ಆ ಹಾಲಿನ ವ್ಯಾಪಾರ ಮಾಡ್ಬೋದು ಅವನು, ಆದರೆ ಎತ್ತನ್ನು ಸಾಕಬೇಕಂತಾದರೆ ಅವನು ಅಧಿಕೃತವಾಗಿ ಕೃಷಿಕನಾಗಿರಬೇಕು ಅಂತ ಅವನೊಂದು ನಿಯಮ ಹೇಳ್ತಾನೆ. ಇವೆಲ್ಲ ಆಗಿ ಆ ಕೃಷಿ ಫಲವು ಕೈ ಸಿಕ್ಕಾಗ ಹಬ್ಬದಂತೆ ಆಚರಿಸಿ ಗದ್ದೆಗೂ ಧಾನ್ಯಕ್ಕೂ ಎತ್ತುಗಳಿಗೂ ಪೂಜೆ ಮಾಡಬೇಕು ಅಂತ ಇಲ್ಲೊಂದು ನಿಯಮ ಬರುತ್ತೆ. ಏನು ಈ ಪೂಜೆ ಯಾಕೆ, ಇದು ಮೌಢ್ಯ ಅಲ್ವಾ ಅಂತ ಪ್ರಶ್ನೆ ಬಂದುಬಿಡುತ್ತೆ. ಯಾಕೆಂದರೆ ಇಷ್ಟೆಲ್ಲ ಕಷ್ಟಪಟ್ಟರು, ನಾನು ಅದನ್ನೇ ಹೇಳಿದ್ದು, ಪುರುಷ ಪ್ರಯತ್ನ ಇಲ್ಲಿ ನಮಗೆ 70%, ಎಲ್ಲೇ ಆಗಲಿ ಇಲ್ಲಿವರೆಗೂ ಅವರು ದೇವರನ್ನು ತರಲಿಲ್ಲ. ಆದರೆ ಈ ಪೂಜೆ ಮಾಡಬೇಕು ಅಂತ ಕೊನೆಯಲ್ಲಿ ಯಾಕೆ ಹೇಳಿದರು ಅಂತಂದರೆ, ಈಗ ನಾವು ಯಾರ ಹತ್ರನೋ ಹೋಗಿ ಯಾವುದೋ ಒಂದು ನಮಗೆ ಅವಶ್ಯವಾದ ವಸ್ತುವನ್ನು ಅಥವಾ ನಮ್ಮ ಜೀವನಕ್ಕೆ ಅನುಕೂಲವಾದಂಥ ವಸ್ತುವನ್ನು ನಾವು ತಗೊಂಡಾಗ ಅವರಿಗೊಂದು ಥ್ಯಾಂಕ್ಸ್ ಹೇಳ್ತೀವಲ್ವ, ಧನ್ಯವಾದ ಅಂತ ಹೇಳ್ತೀವಲ್ಲ, ಆ ಧನ್ಯವಾದನ ನೀವು ಮೂಕ ಪ್ರಾಣಿಗಳಿಗೆ ಹೇಗೆ ತಿಳಿಸ್ಬೋದು? ಯಾವ ರೀತಿಯೂ ಸಾಧ್ಯ ಇಲ್ಲ. ಇದೊಂದೇ ರೀತಿ ಸಾಧ್ಯ. ಅಂದರೆ ಪೂಜೆ ಮಾಡಬೇಕು, ಅದಕ್ಕೆ ಅಲಂಕಾರ ಮಾಡಬೇಕು. ತನಗೆ ಏನು ಇಷ್ಟ, ಬೆಲ್ಲದ ಪದಾರ್ಥಗಳು ಹಸುವಿಗೆ ತುಂಬ ಇಷ್ಟ, ಎತ್ತಿಗೆ ತುಂಬ ಇಷ್ಟ, ಕರಿ ಎತ್ತಿಗೆ, ಅದನ್ನು ಕೊಡಬೇಕು ಅಂತ ಹೇಳಿ ಅವನು ಈ ಕೃಷಿ ಅಧ್ಯಾಯವನ್ನು ಮುಗಿಸ್ತಾನೆ ಕೌಟಿಲ್ಯ. ಈಗ ಒಂದು ಕನ್ಕ್ಲೂಷನ್ಗೆ ಬರೋಣ. ಏನು ಅಂದರೆ, ಕೃಷಿಯಲ್ಲಿ ನಾವು ಪ್ರಾಚೀನದಿಂದ ಇಲ್ಲಿವರೆಗೂ ಮಾಡಿದಂಥ ಪದ್ಧತಿ ಉಪಕರಣಗಳು ಏನೇನು ಉಪಯೋಗಿಸಿದ್ವಿ, ಹಿಂದೆ ಮರದಿಂದ ಉಪಯೋಗಿಸ್ತಿದ್ವಿ, ಈಗ ಕಬ್ಬಿಣ ಅಥವಾ ಮತ್ಯಾವುದೋ ಲೋಹದ ಪದಾರ್ಥಗಳು ಇತ್ಯಾದಿಗಳನ್ನು ಉಪಯೋಗಿಸ್ತಿದ್ವಿ. ಅದರ ಜೊತೆಗೆ ಆ ಉಪಕರಣಗಳನ್ನು ನಾವು ತಂತ್ರಾಂಶಗಳಿಂದ ಬದಲಾಯಿಸ್ಕೊಂಡು ಬಂದಿದ್ವಿ, ಟೆಕ್ನಾಲಜಿಯಿಂದ ಬದಲಾಯಿಸ್ಕೊಂಡು ಬಂದರೂ ಕೂಡ ಆ ಪದ್ಧತಿ ಮಾತ್ರ ಅದೊಂದೇ ಆಗಿ ಉಳ್ಕೊಂಡ್ಬಿಟ್ಟಿದೆ. ಅಂದರೆ ಅದಕ್ಕೆ ಬೇರೆ ದಾರಿಯೇ ಇಲ್ಲ. ನಾವೀಗ ಕೃಷಿಯನ್ನು ಇನ್ಯಾವುದೋ ಗಾಳಿಯಲ್ಲಿ ಯಾವುದೋ ಬೀಜ ಇಟ್ಬಿಟ್ಟು ಅದಕ್ಕೂ ನೀರು ಕೊಡ್ತೀನಿ ಅಥವಾ ನೀರಲ್ಲಿ ಹಾಕಿ ನೆನೆಸಿಟ್ಟು ನಾನು ಕುಂಬಳಕಾಯಿ ತೆಗಿತೀನಿ, ಸಾಧ್ಯವೇ ಇಲ್ಲ. ಮಣ್ಣಿಗೆ ಅದನ್ನು ಮುಟ್ಟಿಸಲೇಬೇಕು, ಆ ಪದ್ಧತಿಯನ್ನು ನಾವು ತಂದುಕೊಳ್ಳೇಬೇಕಾಗ್ತದೆ. ಅಂದರೆ ಈಗ ಪ್ರಸ್ತುತಕ್ಕೆ ನೋಡೋದಾದರೆ ನಾವು ಎಷ್ಟು ಟೆಕ್ನಾಲಜಿಯನ್ನು ಬದಲಾಯಿಸಿದರೂ ಕೂಡ ಆ ಪದ್ಧತಿಯನ್ನು ನಾವು ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇಲ್ಲಿ ಉದ್ದೇಶ. ಈ ಪೂಜೆ ಮಾಡುವ ವಿಚಾರದಲ್ಲಿ ಯಾರಿಗೆ ಪೂಜೆ ಮಾಡಬೇಕು, ಅಂದರೆ ಹಸುಗಳಲ್ಲಿ ಏನು ನೋಡಿ ಪೂಜೆ ಮಾಡಬೇಕು ಅಂತ ಇಲ್ಲಿ ವಿಷಯ. ಅಂದರೆ ಈಗ ಹಸುಗಳಿಗೆ ಅಂದರೆ ಭೂಮಿಗೆ ಪೂಜೆ ಮಾಡಿದರೆ ಯಾರು ತೊಗೊಳ್ತಾರೆ ಅದನ್ನು ಅನ್ನೋ ವಿಚಾರ ಬಂದೇ ಬರುತ್ತೆ. ಅದರಿಂದ ಅದನ್ನು ಕೌಟಿಲ್ಯನೂ ಹೇಳ್ತಾನೆ, ಜೊತೆಗೆ ಪರಾಶರ ಮುನಿಗಳು ಹೇಳ್ತಾರೆ. ಏನಂತೆ ಅಂದರೆ, ಪ್ರಜಾಪತಯೇ ಕಶ್ಯಪಾಯ ದೇವಾಯ ನಮಸ್ಸದಾ ಸೀತಾಮೇ ರುದ್ಯ ತಾಂ ದೇವಿ ಬೀಜೇ ಚ ಧನೇಶು ಚ ಅಂತ ಈ ಮಂತ್ರವನ್ನು ಅವರು ಮುಖ್ಯವಾಗಿ ಉಲ್ಲೇಖ ಮಾಡ್ತಾರೆ. ಅಂದರೆ ಕಶ್ಯಪನಿಗೆ ನಾವು ಮೊದಲು ನಮಸ್ಕಾರ ಮಾಡಬೇಕು ಅಂತ. ಯಾಕೆ ಅಂದರೆ ಈ ಸೃಷ್ಟಿಕರ್ತ ಬ್ರಹ್ಮ ಏನು, ನಾವು ಚತುರ್ಮುಖ ಬ್ರಹ್ಮ ಅಂತ ಏನು ಹೇಳ್ಕೊಂಡ್ವಿ ಹಿಂದೆ, ಈ ಚತುರ್ಮುಖ ಬ್ರಹ್ಮನ ನಂತರ ದೇವತೆಗಳೆಲ್ಲ ಬಂದಿದ್ದು ಈ ಕಶ್ಯಪನಿಂದ, ದಿತಿ ಅದಿತಿ ಅಂತ ಇತ್ಯಾದಿ 14 ಜನ ಹೆಂಡತಿಯರ ಮೂಲಕ ದೇವತೆಗಳು ರಾಕ್ಷಸರು ಅಂತ ಈ ಭೂಮಿಯ ಸೃಷ್ಟಿಯೆಲ್ಲ ಅವನಿಂದ ಆಯಿತು. ಆದ್ದರಿಂದ ನಾವು ನಮ್ಮ ಯಾವುದೇ ವಿಚಾರಕ್ಕೆ ಅಂದರೆ ಯಾವುದೇ ಕೆಲಸಕ್ಕೆ ನಾವು ಒಬ್ಬರಿಗೆ ಪೂಜೆಯನ್ನು ಸಲ್ಲಿಸಬೇಕು ಅಥವಾ ಧನ್ಯವಾದ ಸಲ್ಲಿಸಬೇಕು ದೇವತೆಗಳಲ್ಲಿ ಅಂದರೆ ಮೊದಲು ಕಶ್ಯಪನಿಗೆ ಸಲ್ಲಿಸಿ ನಂತರ ಬೇರೆಯವರ ಹತ್ರಕ್ಕೆ ಹೋಗಬೇಕು ಅನ್ನೋದು ಇಲ್ಲಿ ಉದ್ದೇಶ. ಈ ಒಟ್ಟಾರೆಯಾಗಿ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಕೃಷಿ ಮನುಷ್ಯನ ಜೀವನಕ್ಕೆ ಅತೀ ಮುಖ್ಯವಾದ ಕಾರ್ಯ ಅನ್ನೋದು ನಮಗೆ ಗೊತ್ತಾಗುತ್ತೆ. ಮಾನವ ಜೀವನ ಮಾಡಬೇಕಾದ್ರೆ ಕೃಷಿಯ ಪಾತ್ರ ಎಷ್ಟು ಮುಖ್ಯ ಅನ್ನೋದು ಇಲ್ಲಿ ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಕೊಡ್ತಾರೆ ಕೌಟಿಲ್ಯರು. ಇಷ್ಟು ಹೊತ್ತು ನಾವು ಮಾತಾಡಿಕೊಂಡಿದ್ದ ವಿಚಾರಗಳನ್ನು ನೋಡಿದರೆ ಕೃಷಿಯ ಕಾರ್ಯಕ್ಕೆ ಯಾವ ರೀತಿ ಬೀಜಗಳು ಬೆಳೆಸ್ಬೋದು, ಯಾವ ಕಾಲಕ್ಕೆ ಬೆಳೆ ಬೀಜಗಳ ಬಿತ್ತನೆ ಆಗಬೇಕು, ಬೀಜಗಳ ಉತ್ಪತ್ತಿ ಹೇಗಿರಬೇಕು, ಭೂಮಿಯ ವಾತಾವರಣ ಹೇಗಿರಬೇಕು, ಎಲ್ಲ ಮಾಹಿತಿಯನ್ನು ಕೌಟಿಲ್ಯನ ಅರ್ಥಶಾಸ್ತ್ರ, ಕೃಷಿ ಪರಾಶರ ಮತ್ತು ಕಾಶ್ಯಪೀಯ ಕೃಷಿ ಸೂಕ್ತದಿಂದ ನಾವು ತಿಳ್ಕೊಂಡು ಕೃಷಿಯನ್ನು ಮಾಡಿ ನಮ್ಮ ಅವಶ್ಯಕತೆಗಳನ್ನು ನೀಗಿಸ್ಕೊಳ್ಬೇಕು ಅನ್ನೋದು ಇಲ್ಲಿ ಉದ್ದೇಶ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿ ಎಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಮೈಸೂರು ಬಾನುಲಿಯಲ್ಲಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಸಾಮಾನ್ಯವಾಗಿ ಕೃಷಿ ಗ್ರಂಥಗಳಿದೆಯಲ್ಲ, ಹೌದು, ಬಹಳ ಹಿಂದಿನ ಗ್ರಂಥಗಳಲ್ಲಿ ಉಲ್ಲೇಖಿಸಲಾದಂತಹ ಏನು ವಿಷಯಗಳಿದೆ, ಆ ವಿಷಯಗಳು ಪ್ರಸ್ತುತ ಏನು ಕೃಷಿಗೆ ಯಾವ ರೀತಿ ಹೋಲಿಕೆ ಆಗಬಹುದು ಅನ್ನೋದನ್ನು ಒಂದಷ್ಟು ಉದಾಹರಣೆಗಳ ಮೂಲಕ ತಾವು ಹೇಳಿದ್ರಿ. ಆದರೆ ಈ ಗ್ರಂಥಗಳನ್ನು ಓದಿ ಅರ್ಥೈಸಿ ಅದನ್ನು ಕೃಷಿಗೆ ಅಳವಡಿಸ್ಕೊಳ್ಳೋದಕ್ಕೆ ವಿಶೇಷವಾದ ಜ್ಞಾನವೇ ಬೇಕು ಅಂತ ತಮಗನ್ಸೋದಿಲ್ವ? ಖಂಡಿತವಾಗಲೂ ಇಲ್ಲ. ಯಾಕೆಂದರೆ ಆ ವಿಶೇಷ ಜ್ಞಾನ ಇರುವಂಥವರು ಈಗಾಗಲೇ ಕನ್ನಡಕ್ಕೆ ಅನುವಾದ ಮಾಡಿಬಿಟ್ಟಿದ್ದಾರೆ, ಸುಲಭವಾದ ಸರಳವಾದ ಭಾಷೆಗೆ ತಂದಿಟ್ಬಿಟ್ಟಿದ್ದಾರೆ. ಆದರೆ ನಮಗೇನು ಸಮಸ್ಯೆ ಓದಲಿಕ್ಕೆ, ನಾವು ಈಗ ಏನು ಪ್ರಾಬ್ಲಮ್ ಆಗಿದೆ, ನಮಗೇನು ಸಮಸ್ಯೆ ಆಗಿದೆ ಅಂದರೆ ನಾವು ಈ ವಿಚಾರದ ಬಗ್ಗೆ ಎಲ್ಲೂ ಓದ್ತಾ ಇಲ್ಲ. ಬಾಯಿಂದ ಬಾಯಿಗೆ ಇಂಥ ವಿಚಾರ ಅಂತ ತಿಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಓದಿ ತಿಳ್ಕೊಂಡಷ್ಟು ನಮಗೆ ಇನ್ನಷ್ಟು ಮುಂದುವರಿಬೋದಲ್ವಾ ಅನ್ನೋದು ನನ್ನ ಉದ್ದೇಶ. ಅಂದರೆ ಈ ತರಹದ ಗ್ರಂಥಗಳು ನಾನು ಓದ್ತೀನಿ ಅನ್ನೋರಿಗೆ ಎಲ್ಲಿ ಲಭ್ಯ ಇದ್ದಾವೆ? ನೀವು ಇಂಟರ್ನೆಟ್ಟಲ್ಲಿ ವಿಶೇಷವಾಗಿ ಹೇಳೋದಾದರೆ archive.org ಅಂತ, archive.org ಈ ವೆಬ್ಸೈಟಿಗೆ ಹೋದರೆ ನಿಮಗೆ ಸಾಕಷ್ಟು ಗ್ರಂಥಗಳು, ನೂರಾರು ಗ್ರಂಥಗಳು ಸಿಗುತ್ತೆ. ಇದರ ಬಗ್ಗೆ ಇಂಗ್ಲೀಷಲ್ಲಿ ಅಧ್ಯಯನ ಮಾಡ್ತೀನಿ ಅಂದರೆ ಇಂಗ್ಲೀಷಲ್ಲಿ ಸಿಗತ್ತೆ, ಹಿಂದಿಯಲ್ಲಿ ಸಿಗತ್ತೆ, ಮತ್ತು ಕನ್ನಡದಲ್ಲಿ ಸಿಗತ್ತೆ, ಸಾಕಷ್ಟು ಗ್ರಂಥಗಳು ಅಲ್ಲಿ ಸಿಗತ್ತೆ. ಅಂದರೆ ನಾನು ಕೇಳ್ತಾ ಇರೋದು ಪ್ರಯೋಗಶೀಲವಾಗಿ ಮಾಡುವಂಥವ್ರಿಗೆ. ಹೌದು, ಈಗ ಅಲ್ಲಿ ಉಲ್ಲೇಖಿಸಲಾದಂತಹ ಎಷ್ಟೋ ಸಂಸ್ಕೃತ ಸಸ್ಯಗಳು ಕಾಮನ್ ನೇಮ್, ಅಂದರೆ ಸಾಮಾನ್ಯವಾಗಿ ಏನಂತ ಕರೀತಾರೆ ಅನ್ನೋದು ಬಹಳಷ್ಟು ಜನರಿಗೆ ಅರ್ಥ ಆಗೋಲ್ಲ. ಹೌದು, ಅದು ಮೊದಲನೇದು. ಅಲ್ಲಿ ನೀಡಿದಂತಹ ಎಷ್ಟೋ ವಿವರಣೆಗಳು ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ, ಯಾಕೆಂದರೆ ಆ ಕಾಲಘಟ್ಟಕ್ಕೆ ಸೂಕ್ತವಾಗಿ ಅವರು ಬರೆದಿರ್ತಾರೆ. ಅದನ್ನು ನಾವು ಈ ಕಾಲಘಟ್ಟಕ್ಕೆ ಅಳವಡಿಸ್ಕೋಬೇಕು ಅಂದರೆ ಆತನಿಗೆ ಸಂಸ್ಕೃತ ಜ್ಞಾನ ಅದೂ ಇರಬೇಕು, ಅಥವಾ ಆ ಜ್ಞಾನವನ್ನು ಪ್ರಸ್ತುತ ಸನ್ನಿವೇಶಕ್ಕೆ ಬಳಸ್ಕೊಳ್ಳುವಂತಹ ಚಾತುರ್ಯನೂ ಇರಬೇಕು ಅಂತ ತಮಗನ್ಸೋದಿಲ್ವೇ? ಇಲ್ಲ. ಯಾಕೆ ಅಂದರೆ ನಾನು ಈಗ ಹೇಳಿದ ಹಾಗೆ ಆಂಗ್ಲಕ್ಕೆ ಮತ್ತು ಹಿಂದಿಗೆ ಅನುವಾದ ಮಾಡಿದವರು ಅಂತ ಹೇಳಿದ್ನಲ್ಲ, ಕನ್ನಡಕ್ಕೆ ಅನುವಾದ ಮಾಡಿದವರು ಅಂತ ಹೇಳಿದ್ನಲ್ಲ, ಇವರೆಲ್ಲ ಪ್ರಸ್ತುತ ಆ ಹೆಸರಿಗೆ ಏನಂತ ಕರೀತಾರೆ ಅನ್ನೋದನ್ನು ಅವರು ಹೇಳಿಬಿಟ್ಟಿದ್ದಾರಲ್ಲಿ. ನಾವು ಮತ್ತೆ ಅದರಲ್ಲಿ ವಿಶೇಷವಾಗಿ ಏನು ಕೃಷಿ ಮಾಡುವಂಥ ಅವಶ್ಯಕತೆ ಅಲ್ಲಿಲ್ಲ ಆ ಶಾಸ್ತ್ರದಲ್ಲಿ. ನಾವು ಅದನ್ನು ಪ್ರಾಕ್ಟಿಕಲಿ ಆ ಹೆಸರುಗಳನ್ನ ತಿಳ್ಕೊಂಡು ನಾವು ಕೃಷಿ ಭೂಮಿಗೆ ಇಳಿಬಹುದು ಪ್ರಾಕ್ಟಿಕಲಿ. ಅಲ್ಲಿವರೆಗೂ ಅವರು ಕೆಲಸ ಮಾಡಿದ್ದಾರೆ. ಅಂದರೆ ಈಗ ನೀವು ಹೇಳ್ತಿರೋದು ಅಂತರ್ಜಾಲದಲ್ಲಿ ಈ ಎಲ್ಲ ಮಾಹಿತಿ ಇದೆ, ಎಲ್ಲ ಮಾಹಿತಿ ಸಿಗ್ತದೆ. ಈಗ ವಿಶೇಷವಾಗಿ ತಮ್ಮದು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಅದು ಈ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡ್ತಾ ಇದೆ? ಸದ್ಯಕ್ಕೆ ಕೃಷಿ ಕ್ಷೇತ್ರದಲ್ಲಿ ಹಿಂದೆ ಒಂದು ಸೆಮಿನಾರ್ ಎಲ್ಲ ಆಗಿತ್ತು, ಅಂದರೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಸೆಮಿನಾರ್ ಎಲ್ಲ ಆಗಿತ್ತು ಅಗ್ರಿಕಲ್ಚರ್ ಇನ್ ಸಾನ್ಸ್ಕ್ರಿಟ್ ಲಿಟ್ರೇಚರ್ ಅನ್ನೋ ವಿಷಯದಲ್ಲಿ. ಆ ವಿಷಯಕ್ಕೆ ಬೇಕಾದ ಹಾಗೆ ನಮ್ಮಿಂದ ವಿದ್ವಾಂಸರೆಲ್ಲ ಅಲ್ಲಿಗೆ ಸಾಕಷ್ಟು ಪತ್ರಿಕೆಗಳನ್ನೆಲ್ಲ ಕೊಟ್ಟಿದ್ದಾರೆ, ಅದೆಲ್ಲ ಪಬ್ಲಿಷ್ ಆಗಿದೆ, ಜನಗಳಿಗೆ ಅದೆಲ್ಲ ಸಿಗ್ತಾ ಇದೆ, ಅಂಗೈಯಲ್ಲಿದೆ. ಅಂದರೆ ನಿಮ್ಮಲ್ಲೂ ಕೂಡ ಎಲ್ಲ ಪುಸ್ತಕಗಳು? ಹೌದು, ಖಂಡಿತವಾಗ್ಲೂ ಸಿಗ್ತದೆ. ಮೂಲವಾಗಿ ಓದ್ತೀನಿ ನಾನು ಅರ್ಥ ಮಾಡ್ಕೋತೀನಿ ಅಂತ ಯಾರಾದರೂ ಪ್ರಯತ್ನ ಪಟ್ಟರೆ ಅವ್ರಿಗೆ ಸಿಗ್ಬೋದು? ಹೌದು, ಸಿಗ್ಬೋದು, ಖಂಡಿತವಾಗ್ಲೂ ಸಿಗ್ತದೆ. ಅಂದರೆ ತಾವು ಕೃಷಿ ಪರಾಶರರನ್ನು ಹೇಳಿದ್ರಿ, ಹೌದು ಅಲ್ವಾ? ಹೌದು. ಆಮೇಲೆ ಚಾಣಕ್ಯನ ಅರ್ಥಶಾಸ್ತ್ರ ಬಿಡಿ, ಅದು ಎಲ್ಲ ಕಡೆ ಸಿಗುತ್ತೆ. ಮತ್ತೊಂದು ತಾವು ಹೆಸರಿಸಿದ್ದು ಕಾಶ್ಯಪೀಯ ಕೃಷಿ ಸೂಕ್ತ ಅಂತ, ಇದು ಋಗ್ವೇದದ ಒಂದು ಸೂಕ್ತ. ಸೊ ಇವೆಲ್ಲವೂ ಕೂಡ ನಿಮ್ಮ ಸಂಶೋಧನಾಲಯದಲ್ಲೂ ಕೂಡ? ಹೌದು, ಲಭ್ಯ ಇದೆ. ಹಸ್ತಪ್ರತಿ ರೂಪದಲ್ಲಿ ಲಭ್ಯ ಇದೆ, ಪುಸ್ತಕ ರೂಪದಲ್ಲಿ ಲಭ್ಯ ಇದೆ, ಜನಸಾಮಾನ್ಯರೆಲ್ಲ ಓದಬಹುದು. ನಿಮ್ಮ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಗ್ಗೆ ಒಂದು ಸ್ವಲ್ಪ ಹೇಳಿ ವಂಶಿ ಕೃಷ್ಣ ಅವರ, ಏನು ವಿಶೇಷತೆ ನಿಮ್ಮ? ನಮ್ಮ ಪ್ರಾಚ್ಯವಿದ್ಯಾ ಸಂಶೋಧನಾಲಯ 1891 ಹತ್ತನೇ ಚಾಮರಾಜ ಒಡೆಯರರು ವಿಕ್ಟೋರಿಯಾ ರಾಣಿಯ 25ನೇ ವರ್ಷದ ಸಿಂಹಾಸನ ಆರೋಹಣದ ಸಂದರ್ಭವಾಗಿ ಅವರು ಜುಬ್ಲಿ ಹಾಲ್ ಅನ್ನೋ ಹೆಸರಲ್ಲಿ ಅವರಿಗೆ ಏನೋ ಒಂದು ಬಹುಮಾನ ಅಂತ ಕೊಡಬೇಕಿತ್ತು, ಆ ಕಾರಣಕ್ಕೆ ಇದನ್ನು ಕಟ್ಟಿಸಿದರು ಅವರ ನೆನಪಿನ ಅರ್ಥವಾಗಿ. ಆದರೆ ಅದರಲ್ಲಿ ಏನು ಮಾಡಬೇಕು ಆ ಜುಬ್ಲಿ ಹಾಲಲ್ಲಿ ಅಂತ ಯೋಚನೆ ಬಂದಾಗ ರಾಜನ ಆಸ್ಥಾನದಲ್ಲಿ ಮೊದಲನೇ ಯೋಚನೆ ಬಂದಿದ್ದು ಲೈಬ್ರರಿ ಮಾಡಿಬಿಡೋಣ, ಇದನ್ನೊಂದು ಲೈಬ್ರರಿ ಮಾಡಿ ಇದರಲ್ಲಿ ಹಸ್ತಪ್ರತಿಗಳನ್ನಿಟ್ಟು ನಾವು ಮುದ್ರಣಕ್ಕೆ ತಗೊಳ್ಳೋಣ ಅದನ್ನೆಲ್ಲ, ಅಂದರೆ ಸಂಗ್ರಹ ಮಾಡಿ ಮುದ್ರಣಕ್ಕೆ ತಗೊಳ್ಳೋಣ, ಜನಸಾಮಾನ್ಯರಿಗೆ ಈ ಗ್ರಂಥಗಳೆಲ್ಲ ತಲುಪ್ತದೆ ಅಂತ ಅವರು ಯೋಚನೆ ಮಾಡಿದರು. ಆ ಯೋಚನೆ ಮಾಡಿ ಗವರ್ನಮೆಂಟ್ ಓರಿಯೆಂಟಲ್ ಲೈಬ್ರರಿ ಅಂತ ಮೈಸೂರು ಸಂಸ್ಥಾನದ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಅದನ್ನು ಕೊಟ್ಟರು. ಅವರು 1916 ಅದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೈಯಲ್ಲಿತ್ತು. ಅದರ ನಂತರ ಮೈಸೂರು ವಿಶ್ವವಿದ್ಯಾಲಯ ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಸ್ಥಾಪನೆ ಆಯಿತು, ಅದರ ಅವಿಭಾಜ್ಯ ಅಂಗವಾಗಿ ಅದರ ಜೊತೆಗೆ ಸೇರಿಕೊಳ್ಳುತ್ತು. ನಂತರ ಕೆಲವಷ್ಟು ಕಮಿಟಿಗಳಿಂದ ಯೋಚನೆ ಮಾಡಿದಾಗ ಗವರ್ನಮೆಂಟ್ ಓರಿಯೆಂಟಲ್ ಲೈಬ್ರರಿ ಅನ್ನೋದಕ್ಕಿಂತ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇಟ್ಟರೆ ಚೆನ್ನಾಗಿರ್ತದೆ, ಅಂದರೆ ಪ್ರಾಚ್ಯವಿದ್ಯೆಯ ಸಂಶೋಧನೆ ಇಲ್ಲಿ ನಡೀತಾ ಇದೆ, ಇದು ಲೈಬ್ರರಿ ಅಷ್ಟೇ ಅಲ್ಲ ಅನ್ನೋ ಉದ್ದೇಶಕ್ಕೆ ಅವರು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ 1946 ಅದಕ್ಕೆ ಹೆಸರಿಟ್ಟರು. ಅದಕ್ಕೆ ಹೆಸರಿಟ್ಟ ನಂತರ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ. ಆಮೇಲೆ ಅದರಲ್ಲಿ ಎಪಿಗ್ರಫಿ, ಆರ್ಕಿಯಾಲಜಿ ಇತ್ಯಾದಿ, ಜೈನಾಲಜಿ, ಕನ್ನಡ ಎಲ್ಲ ಹಸ್ತಪ್ರತಿಗಳು ಸೇರಿದ್ದವು, ನಮ್ಮಲ್ಲಿ ಮಿಶ್ರಣವಾಗಿದ್ದವು. 1966 ಬೇರೆ ಬೇರೆ, ಈಗ ಕನ್ನಡಕ್ಕೆ ಒಂದು ಡಿಪಾರ್ಟ್ಮೆಂಟ್ ಆಯಿತು, ಅಲ್ಲಿಗೆ ಯಾವ ಹಸ್ತಪ್ರತಿ ಸಂಗ್ರಹಾಲಯ ಅಥವಾ ಸಂಶೋಧನಾಲಯ ಇಲ್ಲ, ಅಲ್ಲಿಗೆ ಈ ಕನ್ನಡ ಹಸ್ತಪ್ರತಿಗಳನ್ನು ಅಲ್ಲಿಗೆ ತಲುಪಿಸಿದರೆ ಕನ್ನಡದ ವಿದ್ವಾಂಸರಿಗೆ ಅಲ್ಲಿಯೇ ಕೂತ್ಕೊಂಡು ರಿಸರ್ಚ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಿಂದ ಆಯಾ ಶಾಸ್ತ್ರದ ಹಸ್ತಪ್ರತಿಗಳನ್ನು ಅಲ್ಲಲ್ಲಿಗೆ ಆಯಾ ಡಿಪಾರ್ಟ್ಮೆಂಟಿಗೆ ಸೇರಿಸಿದರು. ಹಾಗೆ ಇದು ಸಂಸ್ಕೃತದ ಒಂದು ಇನ್ಸ್ಟಿಟ್ಯೂಟ್ ಆಗಿ ಉಳ್ಕೊಳ್ತು. ಸಂಸ್ಕೃತ ಗ್ರಂಥಗಳು ನಮ್ಮಲ್ಲೀಗ 70,000 ಗ್ರಂಥಗಳಿದೆ ಭಾರತದಲ್ಲಿ. ಒಂದು ರೀತಿಯಲ್ಲಿ ಹೇಳೋದಾದರೆ ಇಷ್ಟು ಅಂದರೆ ಈ ಮಟ್ಟದ ಪ್ರೋಗ್ರೆಸ್ ಕೊಡುವಂತಹ, ಈ ಮಟ್ಟದ ಪ್ರಗತಿಯನ್ನು ತೋರಿಸುವಂತಹ ಇನ್ಸ್ಟಿಟ್ಯೂಟ್ ಇದೇ ಮೊದಲನೇ ಇನ್ಸ್ಟಿಟ್ಯೂಟ್ ಅಂತ ನನಗನ್ನಿಸ್ತದೆ. ಹಿಂದೆ ಸಾಕಷ್ಟಿದ್ದವು, ಆದರೆ ಈಗ ಬದಲಾಗಿದೆ ಕಾಲ, ಈಗ ಕಾಲ ನಮ್ಮದು, ಅದರಿಂದ ಅದು ಪ್ರಥಮ ಸ್ಥಾನದಲ್ಲಿದೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅಂದರೆ ನಿಮ್ಮಲ್ಲಿ ಬಂದು ಓದಬಹುದಾ ಜನ? ಖಂಡಿತವಾಗ್ಲು, ಖಂಡಿತವಾಗ್ಲು ಓದೋದಕ್ಕೆ ಅವಕಾಶ ಇದೆ. ಮತ್ತು ನಿಮ್ಮಲ್ಲಿ ಏನೆಲ್ಲ ಹಸ್ತಪ್ರತಿಗಳಿದೆ ಅದು ಒಂದು ಪಟ್ಟಿ ರೀತಿ ಸಿಗುತ್ತೆ, ಅವ್ರಿಗೆ ಯಾವ್ದು ಬೇಕು ಅದನ್ನ ಆಯ್ಕೊಂಡು ಓದಬಹುದು. ಶಾಸ್ತ್ರಾನುಸಾರ ನಾವು ಮಾಡಿಟ್ಟಿದ್ದೇವೆ. ಓಕೆ, ಅದು ಅಂತರ್ಜಾಲದಲ್ಲೂ ಲಭ್ಯ ಇದೆಯಾ ಅಥವಾ ನಿಮ್ಮ ವೆಬ್ಸೈಟ್ ಅಲ್ಲೂ ಕೂಡ ಲಭ್ಯ ಇದೆಯಾ? ಮುಂದಿನ ಅಕ್ಟೋಬರ್ ನಲ್ಲಿ ಅದು ಪಬ್ಲಿಷ್ ಆಗ್ತಾ ಇದೆ ವೆಬ್ಸೈಟ್. ವೆಬ್ಸೈಟ್ ಬಂದ ನಂತರ ಎಲ್ಲರಿಗೂ ಆನ್ಲೈನ್ ಅಲ್ಲೂ ಸಿಗ್ತದೆ, ಆನ್ಲೈನ್ ಮೂಲಕನೂ ಅವರು ಪುಸ್ತಕಗಳನ್ನ ತಂದುಕೊಳ್ಬಹುದು. ನೋಡಿ, ಈಗ ಹಳೆಯ ಕಾಲದ ಗ್ರಂಥಗಳು ಇವತ್ತಿಗೂ ಪ್ರಸ್ತುತ, ಅದರ ಆಲೋಚನೆಗಳು, ಚಿಂತನೆಗಳು, ಹಳೆಯ ಕಾಲದ ಗ್ರಂಥಕಾರರ ವಿಚಾರಗಳು ಇವತ್ತಿಗೂ ಪ್ರಸ್ತುತ ಅನ್ನೋದನ್ನ ಕೃಷಿಯ ಮೂಲಕ ನಾವು ಅರ್ಥ ಮಾಡ್ಕೋಬಹುದು. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ ನಮ್ ಕಂಪನಿ ನಮ್ ಕಂಪನಿ ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಲಭ್ಯ. ಕೇಳಿ ನಮ್ ಕಂಪನಿ ನಮ್ ಕಂಪನಿ ನಮ್ ಕಂಪನಿ. ಬನ್ನಿರಿ ರೈತರೆ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ ನಮ್ ಕಂಪನಿ ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಹೆಚ್ಚಿನ ಮಾಹಿತಿಗೆ ವಂಶಿಕೃಷ್ಣ ಅವರೇ ತಮ್ಮನ್ನೇ ನೇರವಾಗಿ ನಮ್ಮ ಕೇಳುಗರು ಸಂಪರ್ಕ ಮಾಡಿ ಮಾಹಿತಿ ಪಡ್ಕೋಬೇಕು ಅಂತಾದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ಹಾಂ, ಖಂಡಿತ. 9551224262. ಇನ್ನೊಮ್ಮೆ, 9551224262. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9551224262.

ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇದೇ ಬುಧವಾರ ಬೆಳಿಗ್ಗೆ 9:10 ನಂದನ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆಧುನಿಕ ಜೀವನ ಶೈಲಿ ಹಾಗೂ ಸಂತಾನೋತ್ಪತ್ತಿಯ ಮೇಲೆ ಅದರ ಪರಿಣಾಮ, ಈ ಕುರಿತು ತಿಳಿಸಿಕೊಡುತ್ತಾರೆ ಗೈನಕಾಲಜಿಸ್ಟ್ ಮತ್ತು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾ. ಮಾಧುರಿ ಎನ್.